ಹಂಗಾಗಿ ಸಹಜವಾಗಿ ಕೃಷಿ ಬಗ್ಗೆ ಆಸಕ್ತಿ ಇತ್ತು. ಹಾಗಾಗಿ ನನಗೆ ಕೃಷಿನೇ ನೆಕ್ಸ್ಟ್ ನನ್ನ ಬದುಕಿನ ಇದಾಗಿ ತಗೊಂಡಿದ್ದೀನಿ ಸರ್. ಈಗ ವಿದ್ಯಾಭ್ಯಾಸ ಮಾಡ್ತಿದ್ವಿ, ಕೃಷಿ ಬದುಕಿಗೆ ಬಂದ್ವಿ ಅಂತಂದ್ರೆ ಎಲ್ಲವರೆಗೆ ವಿದ್ಯಾಭ್ಯಾಸ ಮಾಡಿದ್ರೆ? ಸರ್, ನಾನು ಆಕ್ಚುಲಿ ಡಿಪ್ಲೊಮಾ ಸಿವಿಲ್ ಮಾಡಿದ್ದೀನಿ ಸರ್. ನಾನು ಅನಿವಾರ್ಯ ಕಾರಣಗಳು ಒಂದ್ ಕಡೆ ಆದ್ರೂ, ಆಮೇಲೆ ನಾನು ಸಹಜವಾಗಿ ಕೃಷಿ ಹತ್ರ ಹೆಚ್ಚಿಗೆ ಆಸಕ್ತಿ ಇದ್ದಿದ್ದಂತ ಪ್ರತಿಯೊಂದು ನೋಡ್ತಾ ಹೋಗ್ತಿದ್ದಂಗೆಲ್ಲ ಹೊಸ ಹೊಸ ಆವಿಷ್ಕಾರಗಳು ಕೃಷಿಯಲ್ಲಿ ಏನಾಗ್ತಿದೆ ಪ್ರತಿ ದಿವಸ ನೋಡ್ದಂಗೆಲ್ಲ ಅದ್ರ ಬಗ್ಗೆ ಇನ್ನೂ ಆಸಕ್ತಿ ಬೆಳೀತಾ ಇದೆ ಸರ್. ಓಕೆ, ನಾವು ಆಮೇಲೆ ಬೇರೆ ರೀತಿಯಲ್ಲಿ ಹೊರಗಡೆ ಜೀವನ, ನನ್ನ ಏನ್ ನನ್ನ ಇವರೆಲ್ಲ ಹೊರಗಡೆ ಇದಾರೆ ಅವ್ರ ಜೀವನಕ್ಕಿಂತ ನನ್ನ ಜೀವನ ಸ್ವಲ್ಪ ವಿಭಿನ್ನವಾಗಿದೆ ಅನ್ಸುತ್ತೆ, ಚೆನ್ನಾಗಿ ಅನಿಸ್ತಿದೆ ಸರ್. ಈಗ ವಿದ್ಯಾಭ್ಯಾಸ ಮಾಡಿ ಕೃಷಿ ಬದುಕಿಗೆ ಬಂದಿದ್ರ, ನಿಮ್ಮಂತ ಯುವಕರೆಲ್ಲ ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಿದ್ದಾರೆ, ಈ ಕೃಷಿ ಲಾಭದಾಯಕ ಅಂತೀರ? ಅಲ್ಲ, ನಮ್ಮಂತ ಯುವಕರಿಗೆ ಲಾಭ ಈಗ ಸಹಜವಾಗಿ ಎಲ್ಲಾ ಯುವಕರಿಗೂ ಇದೆ, ಯಾವ್ದ್ರ ಲಾಭ ಮಾಡ್ಕೋಬಹುದು ಯಾವ್ದ್ರ ಲಾಭ ಮಾಡಬಾರ್ದು ಅನ್ನೋ ವಿಚಾರ ತುಂಬಾನೇ ಎಲ್ಲಾ ಇವರಿಗೂ ಗೊತ್ತಿದೆ. ಹಾಗಾಗಿ ಕೃಷಿಯಲ್ಲಿ ಲಾಭ ಸುಮ್ಮನೆ ಎಲ್ಲೋ ಕುತ್ಕೊಂಡು ಲಾಭ ಇಲ್ಲ ಅದ್ರಲ್ಲಿ ಆಗಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಎಲ್ಲಾನು ವಿದ್ಯಾವಂತರ ಇದಾರೆ ಯುವಕರು, ಸಹಜವಾಗಿ ಎಲ್ಲಾನು ಹೊಸ ಹೊಸ ಮೀಡಿಯಾಗಳಿದಾವೆ, ಅವ್ರ ಏನ್ ಬೇಕಾದ್ರೂ ಮಾಡೋ ಶಕ್ತಿ ಇದೆ, ಅದಕ್ಕೂ ಹೆಚ್ಚಿಗೆ ಸರ್ಕಾರದವರು ಸಹಾಯಗಳನ್ನ ಮಾಡ್ತಾ ಇರ್ತಾರೆ. ಹಂಗಾಗಿ ನನಗೆ ಹಾಗೆ ನನ್ಸಲ್ಲ. ಆಮೇಲೆ ಯುವಕರು ಆ ರೀತಿ ಯೋಚನೆ ಮಾಡೋದ್ರಲ್ಲಿ ಏನ್ ಅರ್ಥ ಇಲ್ಲ ಅನ್ಸುತ್ತೆ, ಲಾಭದಾಯಕ ಅಲ್ಲ ಕೃಷಿ ಅನ್ನೋದು ಏನ್ ಅರ್ಥ ಇಲ್ಲ ಅನ್ಸುತ್ತೆ. ಈಗ ನಮ್ಗೆ ಎಷ್ಟು ಬೇಕಷ್ಟು ವಿದ್ಯಾಭ್ಯಾಸ ಮಾಡ್ಬಿಟ್ಟು ನೀವ್ ಹೇಳ್ದಂಗೆ ಕೃಷಿಯಲ್ಲಿ ಆಧುನಿಕತೆ ಅಳವಡಿಸಿಕೊಂಡ್ರೆ ಇದರಲ್ಲಿ ಪ್ರಗತಿ ಕಾಣಬಹುದು ಅಂತೀರ? ಹೌದೌದು, ಪ್ರತಿಯೊಂದರಲ್ಲೂ ಇವತ್ತು ಆಧುನಿಕ ಏನು ಸಲಕರಣೆಗಳಿದಾವೆ ಅವನ್ನೆಲ್ಲ ಬಳಸ್ತಾ ಹೋದಂಗೆಲ್ಲಾನು ತುಂಬಾನೇ ಲಾಭ ಇದೆ. ಅದ ನಾವು ಒಗ್ಗಟ್ಟಾಗಿ ಏನು ಬೇರೆಯವರೆಲ್ಲ ಯಾವ ರೀತಿ ಒಗ್ಗಟ್ಟಾಗಿ ಕೃಷಿಯಲ್ಲಿ ಒಂದು ಇದು ಅಳವಡಿಸ್ಕೊಂಡ್ರೆ ಖಂಡಿತ ಇದೆ, ಲಾಭದಾಯಕವಾಗಿದೆ ಕೃಷಿ. ಹಾಗಿದ್ರೆ ನಿಮ್ ಜಮೀನ್ ಎಷ್ಟು ಎಕರೆ ಇದೆ? ಸರ್, ನನ್ನ ಜಮೀನ್ ಬಂದ್ಬಿಟ್ಟು ಈಗ ನೀರಾವರಿ ಒಂದು 6 ಎಕರೆ ಇದೆ, ಆಮೇಲೆ ಕುಷ್ಕಿ ಬಂದ್ಬಿಟ್ಟು ಒಂದು 15 ಎಕರೆ ಇದೆ. ಸೊ ನೀರಾವರಿಯಲ್ಲಿ ಒಂದು 2.5 ಎಕರೆ ಈಗ ನಂದು ರೇಷ್ಮೆ ಇದೆ, ಆಮೇಲೆ ಇನ್ನ ಉಳಿದಿದ್ದು ಮಾಮೂಲಿ ತಡಿ ಪೈರುಗಳು ಅಂದ್ರೆ 3 ತಿಂಗಳಿಗೆ ಒಂದ್ಸಲ ಮಾಡಂತ ಬೆಳೆಗಳನ್ನ ಬೆಳೀತಾ ಇದ್ದೀನಿ, ರಾಗಿ ಜೋಳ ಇರ್ಬೋದು, ಆಮೇಲೆ ಅದಾದ್ಮೇಲೆ ಈರುಳ್ಳಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಆಮೇಲೆ ಭತ್ತನೂ ಬೆಳೆದಿದ್ದೀನಿ ನಾನು ನೀರ್ ಚೆನ್ನಾಗಾದಾಗ. ಸ್ವಲ್ಪ ನೀರಿನ ಸಮಸ್ಯೆ ಆಯ್ತು, ಆಮೇಲೆ ಈಗ ಪ್ರತಿಯೊಂದರೂ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಿದ್ದೀನಿ ನಾನು, ಹಂಗಾಗಿ ನನಗೆ ಸ್ವಲ್ಪ ನೀರಿನ ಅಷ್ಟೊಂದು ಸಮಸ್ಯೆ ಅನಿಸ್ತಾ ಇಲ್ಲ ಸರ್. 6 ಎಕರೆ ನೀರಾವರಿ ಮಾಡ್ಕೊಂಡಿದ್ರ, 15 ಎಕರೆಯಲ್ಲಿ ಈಗ ಕುಷ್ಕಿ ಜಮೀನಲ್ಲಿ ಏನೇನು ಬೆಳೆಗಳು ಬೆಳಿತೀರ? ಸರ್, ಕುಷ್ಕಿ ಜಮೀನಲ್ಲಿ ಈಗ ನಾನು ಮೊಳಕಾಲ್ಮೂರು ತಾಲೂಕಿನ ಆಗಿರೋದ್ರಿಂದ ಕುಷ್ಕಿ ಜಮೀನಲ್ಲಿ ಎಲ್ಲರೂ ಶೇಂಗಾನೆ ಬೆಳೆಯೋದ್ರಿಂದ ಸಹಜವಾಗಿ ನಾನು ಶೇಂಗಾನೆ ಬೆಳಿತೀನಿ. ಶೇಂಗಾ ಜೊತೆಗೆ ತೊಗರಿ ಹೊಸ ತಳಿ ಬಂತು, BRG 2, BRG 3 ಅಂತ ಹೊಸ ಹೊಸ ತಳಿಗಳನ್ನ ಬಿಡುಗಡೆ ಮಾಡ್ತಾರೆ. ಎಲ್ಲೇ ಕೃಷಿ ಮೇಳಗಳಾಗ್ಲಿ ಹೋಗ್ತೀನಿ, ಅದು ನನ್ನ ವೃತ್ತಿಗೆ ಸಂಬಂಧಪಟ್ಟ ಯಾವುದೇ ಮೇಳಗಳಾಗ್ಲಿ ಹೋಗ್ತೀನಿ. ಅದು ನಂದು ಮದುವೆ ಅಥವಾ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ತಿದ್ರು ಸಹಜವಾಗಿ ಇದಕ್ಕೆ ಹೋಗ್ತೀವಿ ಇದು. ಆಮೇಲೆ ನನಗೆ ಆಸಕ್ತಿನೂ ತುಂಬಾ ಇದಕ್ಕೆ ಹೋಗ್ಬೇಕಾದ್ರೆ, ಹಂಗಾಗಿ ಹೋದಾಗ ಪ್ರತಿ ಸಲನು ನನಗೆ ಹೊಸ ಹೊಸ ಏನು ಬೆಳೆಗಳು ಅವರು ಹೊಸ ಹೊಸ ತಳಿಗಳನ್ನ ಬಿಡುಗಡೆ ಮಾಡ್ತಾರೆ, ಅದನ್ನ ನೋಡ್ತೀನಿ. ಸಹಜವಾಗಿ ನನಗೆ ಅಲ್ಲಿ ನೋಡಿದಾಗ ಅದನ್ನ ಪ್ರಯೋಗಗಳು ಮಾಡ್ತಾ ಹೋಗ್ತೀನಿ ಸರ್, ನಮ್ಮ ಹೊಲದಲ್ಲಿ ಮಾಡ್ತಾ ಹೋಗ್ತೀನಿ ನಾನು. ಒಂದ್ ಒಳ್ಳೆ ಅಭ್ಯಾಸ ರೂಢಿಸ್ಕೊಂಡಿದ್ರ, ನಿಮ್ಮಂತ ಯುವಕರು ಈ ತರ ಒಂದು ಕೃಷಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಾಗಿರ್ಬೋದು, ತರಬೇತಿ ಪಡ್ಕೊಳ್ಳೋದಾಗಿರ್ಬೋದು, ಈ ಕೃಷಿ ಮೇಳಗಳಲ್ಲಿ ಭಾಗವಹಿಸೋದಾಗಿರ್ಬೋದು, ನಾವು ಆ ತರದಲ್ಲಿ ಭಾಗವಹಿಸಿದಾಗ ನಮ್ಮ ಒಂದು ಕೃಷಿ ಜ್ಞಾನ ಹೆಚ್ಚಾಗುತ್ತೆ, ಕೃಷಿಯಲ್ಲಿ ಏನ್ ತಪ್ಪು ಮಾಡ್ತಾ ಇದ್ವಿ ಏನ್ ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಈಗ ನೀವ್ ಹೇಳ್ದಂಗೆ ತೊಗರಿಯಲ್ಲಿ BRG 2, BRG 3 ಇವೆಲ್ಲ ಹೆಚ್ಚು ಇಳುವರಿ ಕೊಡಂತ ತಳಿಗಳು, ಇಂಥವ್ನ ಉಪಯೋಗಿಸಿದಾಗ ನಮ್ಗೆ ಒಂದು ಆರ್ಥಿಕವಾಗಿ ನಾವು ಸಬಲರಾಗಬಹುದು ಅನ್ನೋದೆಲ್ಲ. ಹೌದು ಹೌದು, ಖಂಡಿತ. ನಾವು ಈಗ ಏನ್ ನಾವು ಹಳೆ ಪದ್ಧತಿಯಲ್ಲಿ ಏನ್ ಬೆಳೀತಾ ಇದ್ವಿ ಕೆಲವು ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೊಂತ ಹೋದಂಗೆಲ್ಲ ಸ್ವಲ್ಪ ಹೊಸ ಏನು ಈಗ ಬೇರೆ ಬೇರೆ ಹೊಸ ಪ್ರಯೋಗಗಳೇನಿದೆ ಹೊಸ ಇವಕ್ಕೆ ನಾವು ಅಂದ್ರೆ ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನ ತಗೊಂಡು ಮಾಡ್ದಂಗೆಲ್ಲ ಕೃಷಿ ಲಾಭದಾಯಕವಾಗಿ ಕಾಣುತ್ತೆ. ಆಮೇಲೆ ಹೆಚ್ಚಿನ ಇಳುವರಿ ಬರೋ ಅಂತವ್ ಇದಾವೆ, ಹೆಚ್ಚಿನ ಇಳುವರಿ ಬರೋ ಅಂತ ತಳಿಗಳನ್ನೇ ಬಿಡುಗಡೆ ಮಾಡ್ತಾರೆ. ಪ್ರತಿ ಸಲ ಅದನ್ನ ಮಾಡ್ಕೊಂಡಾಗೆಲ್ಲ ಅನುಕೂಲನೇ ಆಗಿದೆ, ತೊಗರಿಯಲ್ಲಿ ಇರ್ಬೋದು ಅಥವಾ ಶೇಂಗಾದಲ್ಲಿ ಇರ್ಬೋದು ಅಥವಾ ಹುರುಡಿಯಲ್ಲಿ ಇರ್ಬೋದು ಅಥವಾ ಇನ್ನೊಂದ್ರಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಹೊಸ ಹೊಸ ತಳಿಗಳು ಬರ್ತಾ ಇದೆ, ಅದಕ್ಕೆ ಇಳುವರಿ ಕೊಡೋ ಅಂತವು, ಆಮೇಲೆ ಬೇರೆ ರೋಗಗಳಿಗೆ ಸಹಿಸಿಕೊಳ್ಳೋ ಅಂತವು, ಎಲ್ಲಾನು ಹೊಸ ಹೊಸ ತಳಿಗಳು ಇರೋದ್ರಿಂದ ಅನುಕೂಲ ಆಗಿದೆ ಸರ್. ಪ್ರತಿ ವರ್ಷ ಎಷ್ಟು ಚೀಲ ಶೇಂಗಾ ಬೀಜ ಬಿತ್ತನೆ ಮಾಡ್ತಾರೆ? ನಾನ್ ಪ್ರತಿ ಸಲ 4 ಪಲ್ಲ ಅಂದ್ರೆ ನಮ್ ಕಡೆ ಒಂದು 100 ಕೆಜಿಗೆ ಒಂದ್ ಪಲ್ಲ ಅಂತಾರೆ, 4 ಪಲ್ಲ ಬೀಜನ ಬಿತ್ತನೆ ಮಾಡ್ತಾ ಇದ್ವಿ ಸರ್ ಪ್ರತಿ ಸಲ. ಈ ವರ್ಷನೂ ಸ್ವಲ್ಪ ಕಡಿಮೆ ಮಾಡಿದ್ವಿ, ಮಳೆ ಕಡಿಮೆ ಆಗ್ಬೋದು ಅನ್ನೋ ಕಾರಣಕ್ಕೆ. ಡೈಲಿ ಬರೋಂತ ಪೇಪರ್ಸ್ ಏನಿದೆ ಅದರಲ್ಲೂ ಪ್ರತಿ ಟ್ಯೂಸ್ಡೇ ಪ್ರತಿಯೊಂದರಲ್ಲೂ ಕೃಷಿಗೆ ಸಂಬಂಧಪಟ್ಟ ಕೃಷಿ ಪ್ರಭಾ ಅಂತ ಬರುತ್ತೆ, ಕರ್ನಾಟಕ ದರ್ಶನ ಅಂತ ಬರುತ್ತೆ, ಅದರಲ್ಲೆಲ್ಲಾನು ಕೃಷಿ ಬಗ್ಗೆ ಬಹಳ ಮಾಹಿತಿ ಇರುತ್ತೆ. ಸೊ ಈಗ ಬೇರೆ ಎಲ್ಲ ನೋಡಿದಾಗ ಬಹಳ ಖುಷಿ ಆಗುತ್ತೆ, ನಮ್ಮ ಓಕೆ ಒತ್ತು ಕೊಡ್ತಾ ಇದಾರೆ ಅವರು ಅಂತ. ಈಗ ಶೇಂಗಾ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ಬೇಸಾಯ ಕ್ರಮಗಳು ಮಾಡ್ತೀರ? ಶೇಂಗಾ ಬಿತ್ತನೆಗಿನ ಮುಂಚೆ ಸರ್ ಮಾಗಿ ಉಳುಮೆ ಮಾಡ್ತೀವಿ ಫಸ್ಟ್, ಈಗ ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡಿರ್ತೀವಿ. ನೆಕ್ಸ್ಟ್ ಆಮೇಲೆ ಮಳೆ ಬೀಳೋ ಟೈಮ್ ಅಲ್ಲಿ ಅಂದ್ರೆ ಏಪ್ರಿಲ್ ಅಥವಾ ಮೇ ಅಲ್ಲಿ ಎಲ್ಲ ಮತ್ತೊಂದ್ಸಲ ಕುಂಟೆ ಹೊಡೆದು ಕ್ಲೀನ್ ಆಗಿ ನೆಲ ಎಲ್ಲ ಹಸನು ಮಾಡಿ ಆಮೇಲೆ ನಮ್ ಕಡೆ ಜುಲೈಯಿಂದ ಶುರು ಮಾಡ್ತಾರೆ. ಜುಲೈಯಿಂದ ಏನ್ ಶುರು ಮಾಡ್ತಾರೆ, ಅವಾಗ ನೆಲ ಹಸನ ಆಗಿರೋದ್ರಿಂದ ನಮ್ಗಿಲ್ಲಿ ಚಳಿಗಾಲದಲ್ಲಿ ಫಸ್ಟ್ ಏನ್ ಮಾಡಿರ್ತೀವಿ ನಾವು ಹಸನು ಮಾಡಿರ್ತೀವಿ, ಆಮೇಲೆ ಮಳೆಗಾಲದಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಇದ್ ಮಾಡ್ತೀವಿ ಸರ್. ಒಂದ್ ಎಕರೆಗೆ ಎಷ್ಟು ಬಿತ್ತನೆ ಬೀಜ ಉಪಯೋಗಿಸ್ತೀರ? ಒಂದು ಎಕರೆಗೆ ಬಂದ್ಬಿಟ್ಟು ನಾವು ಕನಿಷ್ಠ 30-35 ಕೆಜಿ ವರೆಗೂ ಬಿತ್ತನೆ ಮಾಡ್ತೀವಿ ಸರ್. ಆಮೇಲೆ ಈಗೇನು ಬಿತ್ತನೆ ವಿಧಾನದಲ್ಲೂ ಹೊಸ ಟ್ರ್ಯಾಕ್ಟರ್ ಅಲ್ಲಿ ಸೀಡ್ ಡ್ರಿಲ್ಲರ್ಸ್ ಬಂದಿದೆ ಬೀಜ ಬಿತ್ತೋ ಅಂತದ್ದು, ಆ ಉಪಕರಣದಿಂದನೇ ಈಗ ನಾವು ಬಿತ್ತನೆ ಮಾಡೋದು ಸರ್. ಹಂಗಾಗಿ ಬೀಜನೂ ಉಳಿತಾಯ ಆಗುತ್ತೆ, ಆಮೇಲೆ ಪ್ರತಿಯೊಂದು ನಮಗೆ ಬೀಜದ ಅಂತರ ಏನ್ ಕಾಯ್ಕೋಬೇಕು ಆ ಅಂತರ ಕಾಯ್ಕೊಂಡು ಬಹಳ ಚೆನ್ನಾಗಿ ಇದಾಗುತ್ತೆ. ಸ್ವಲ್ಪ ಇದು ಹೊಸ ಪದ್ಧತಿನೇ, ಇದೆಲ್ಲ ತುಂಬಾ ಅನುಕೂಲ ಆಗಿದೆ ಸರ್. ಇದು ಈಗ ಬಿತ್ತನೆ ಸಂದರ್ಭದಲ್ಲಿ ಎಲ್ಲ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ನಮ್ಗೆ ಮುಂದೆ ಸಾಕಷ್ಟು ರೋಗಗಳನ್ನ ತಡೆಗಟ್ಟಿ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಿರ್ತಾರೆ, ನೀವೇನಾದ್ರೂ ಬೀಜೋಪಚಾರ ಮಾಡ್ತೀರಾ? ಬೀಜೋಪಚಾರ ಖಂಡಿತ ಮಾಡ್ತೀನಿ ಸರ್. ಟ್ರೈಕೋಡರ್ಮಾ ಆಗ್ಲಿ ಮತ್ತೆ ರೈಸೋಬಿಯಂ ಇದಾಗ್ಲಿ ಪ್ರತಿಯೊಂದನ್ನು ನಾನು ಬೀಜ ಫಸ್ಟ್ ಬಿತ್ತನೆಗಿನ ಮುಂಚೆ ಅದನ್ನ ಮಾಡೇನೆ ಬಿತ್ತನೆ ಮಾಡಿಸೋದು. ಸೊ ಹಂಗಾಗಿ ಅಲ್ಲ, ಕೆಲವು ನಮಗೆ ಅದ್ರ ಬಗ್ಗೆ ಜ್ಞಾನ ಇರೋದ್ರಿಂದ ಬೀಜೋಪಚಾರ ಮಾಡಿದ್ರೆ ಏನಾಗುತ್ತೆ, ಬೀಜೋಪಚಾರ ಮಾಡಿದ ನಂತರ ಏನಾಗುತ್ತೆ ಅನ್ನೋ ಇದಿರೋದ್ರಿಂದ ಅದ್ ತುಂಬಾನೇ ಅನುಕೂಲ ಆಗಿದೆ. ಬೀಜೋಪಚಾರ ಮಾಡೋದ್ರಿಂದ ತುಂಬಾನೇ ಅನುಕೂಲ ಆಗಿದೆ. ಕೆಲವು ಬಹಳ ರೋಗಗಳನ್ನ ನಾವು ಮೊದ್ಲೇನೆ ಇದ್ ಮಾಡ್ದಂಗ ಆಗುತ್ತೆ, ಕಂಟ್ರೋಲ್ ಮಾಡ್ದಂಗ ಆಗುತ್ತೆ ಸರ್. ಇದರಲ್ಲಿ ಅಂತರ ಬೇಸಾಯ ಅಂದ್ರೆ ಎಡೆ ಕುಂಟೆ ಎಷ್ಟು ದಿನದಲ್ಲಿ ಹೊಡಿತೀರ? ಕೈ ಕಳೆ ಯಾವಾಗ ತೆಗಿತೀರ? ಬಿತ್ತಾದ ಮೇಲೆ ಮತ್ತೆ ಒಂದು ವಾರದಲ್ಲೇ ಮಳೆ ಬಂದ್ರೆ ಬೆಳೆ ಬೇಗನೆ ಮೊಳಕೆ ಹೊಡೆಯುತ್ತೆ, ಬೇಗನೆ ಗಿಡ ಬೆಳೆಯುತ್ತೆ. ಗಿಡ ಒಂದು 2-4 ಇಂಚು ಬೆಳೆದ ತಕ್ಷಣನೇ ನಾವು ಎಡೆ ಹೊಡಿತೀವಿ. ಎಡೆ ಹೊಡೆದಾದ್ಮೇಲೆ ಫಸ್ಟ್ ಒಂದು ಎಡೆ ಹೊಡಿತೀವಿ, ಅದಾದ ನಂತರ ಒಂದು 4-5 ದಿವಸ ಬಿಡ್ತೀವಿ. ಏನೋ ಒಂದ್ಸಲ ಎಡೆ ಹೊಡೆದಾಗ ಏನ್ ಕಳೆ ಹೋಗಿರುತ್ತೆ ಅದು ಒಣಗ್ಲಿಕ್ಕೆ, ಇನ್ನೊಂದೆಡೆ ಮತ್ತೆ ಹಾಕ್ತಿವಿ. ಸ್ವಲ್ಪ ಎಲ್ಲಾದ್ರೂ ಉಳಿದಿರೋದನ್ನ ಮತ್ತೆ ಕಳೆ ತೆಗೆದು ಮತ್ತೆ ಮೇಲ್ಗೊಬ್ಬರವಾಗಿ ಜಿಪ್ಸಮ್ ಹೋಗ್ತಿವಿ ನಾವು. ಆಮೇಲೆ ಬೇರೆ ಏನಾದ್ರೂ ಮೈಕ್ರೋನ್ಯೂಟ್ರಿಯಂಟ್ಸ್ ಇದ್ರು ಲಘು ಪೋಷಕಾಂಶಗಳು ಏನಾದ್ರೂ ಇದ್ರು ಅದ್ರ ಜೊತೆ ಮಿಕ್ಸ್ ಮಾಡಿ ಇದ್ ಮಾಡ್ತೀವಿ ಸರ್. ಆ ರೀತಿ ಮಾಡೋದ್ರಿಂದ ತುಂಬಾನೇ ಇಳುವರಿ ಜಾಸ್ತಿ ಆಗಿದೆ ನಮ್ಗೆ. ಈಗ ಎಡೆ ಕುಂಟೆ ಹೊಡೆದು ಕಳೆ ತೆಗೆದ ನಂತರ ಈ ತರ ಮೇಲ್ಗೊಬ್ಬರ ಜಿಪ್ಸಮ್ ಆಗಿರ್ಬೋದು, ಲಘು ಪೋಷಕಾಂಶಗಳು, ಜಿಂಕ್, ಬೋರನ್ ಈ ತರ ಎಲ್ಲ ಒಂದು ಕೊಡೋದ್ರಿಂದ ಏನ್ ಅನುಕೂಲ ಆಗುತ್ತೆ ಅಂತ ಸರ್? ಜಿಪ್ಸಮ್ ಕೊಡೋದ್ರಿಂದ ನೆಲ ಮೃದು ಆಗಿದೆ, ಆಮೇಲೆ ಕಾಯಿ ಏನು ಒಳಗಡೆನೆ ಊಡಿಳಿಯೋದ್ರಿಂದ, ಊಡಿಳಿಯೋ ಟೈಮಲ್ಲಿ ನಾವು ಜಿಪ್ಸಮ್ ಸ್ವಲ್ಪ ಮುಂಚೆ ಕೊಟ್ಟಿರೋದ್ರಿಂದ ನೆಲ ಮೃದು ಆಗುತ್ತೆ. ಇನ್ನೊಂದಂದ್ರೆ ಕಾಯಿ ಸ್ವಲ್ಪ ಗಟ್ಟಿ ಬರುತ್ತೆ, ಆಮೇಲೆ ಎಣ್ಣೆ ಅಂಶನೂ ಜಾಸ್ತಿ ಆಗುತ್ತೆ ಅದರಲ್ಲಿ. ಮತ್ತೆ ಗಿಡದ ಬೆಳವಣಿಗೆನೂ ಚೆನ್ನಾಗಿರುತ್ತೆ, ನೆಲ ಮೃದು ಆಗಿರೋದ್ರಿಂದ ಗಿಡದ ಬೆಳವಣಿಗೆನೂ ಚೆನ್ನಾಗಿ ಬರುತ್ತೆ, ದನಗಳಿಗೆ ಮೇವು ಒಳ್ಳೆ ಮೇವು ಆಗುತ್ತೆ. ಇದೆಲ್ಲ ಅನುಕೂಲ ಇದೆ ಸರ್. ಶೇಂಗಾಕ್ಕೆಲ್ಲ ಸಾಕಷ್ಟು ರೋಗ ಬರುತ್ತಲ್ಲ, ಏನೇನು ರೋಗ ಬರುತ್ತೆ ಮುಖ್ಯವಾಗಿ ಸರ್? ಶೇಂಗಾಕ್ಕೆ ಒಂದು ಎಲೆ ಮುದುಡ್ ರೋಗ ಇದೆ, ಆಮೇಲೆ ಬೆಂಕಿ ರೋಗ ಅಂತ ಒಂದು ಬರುತ್ತೆ, ಆಮೇಲೆ ಬೇರ್ಕೊಳೆ ರೋಗ ಒಂದಿದೆ. ಮೇನ್ ಬೇರ್ಕೊಳೆ ರೋಗನೇ ತುಂಬಾ ನಮ್ಮ ಶೇಂಗಾ ಬೆಳೆಗಾರರ ಕಾಡ ಅಂತಂದ್ರೆ, ಇದಕ್ಕಿದ್ದಂಗೆ ಗಿಡ ಸ್ವಲ್ಪ ಫಸಲಿ ಬರುತ್ತೆ, ಇನ್ನೇನು ಕಾಯಿ ಬಿಡಬೇಕು, ಕಾಯಿ ಕೆಳಗಡೆ ಕಟ್ಟಬೇಕು ಅನ್ನೋ ಟೈಮಲ್ಲಿ ಸಾಯ್ತಾ ಇರುತ್ತೆ. ಇದುವರೆಗೂ ಎಲ್ಲರೂ ನಮ್ಮ ರೈತರು ಅಷ್ಟಿಗೆ ಸ್ವಲ್ಪ ನೋವು ಅನುಭವಿಸೋದು ಅದೇ ಟೈಮಲ್ಲಿ. ಸೊ ಹಂಗಾಗಿ ಸ್ವಲ್ಪ ಬೀಜೋಪಚಾರ ಇದಕ್ಕೆ ಪರಿಹಾರ ಅಂತಂತೀನಿ ನಾನು. ಬೀಜೋಪಚಾರನೇ ಮುಖ್ಯವಾದ ಪರಿಹಾರ, ಎಲ್ಲ ರೈತರಿಗೂ ಮನವರಿಕೆ ಆದ್ರೆ ತುಂಬಾ ಒಳ್ಳೇದದು. ಬೇರ್ಕೊಳೆ ರೋಗ, ಆಮೇಲೆ ಈ ಬೆಂಕಿ ಇದು ರೋಗ ಏನಿದೆ ತುಂಬಾ ತೊಂದರೆ ಕೊಡುವಂತ ರೋಗಗಳು ಸರ್. ಈ ತರ ತೊಂದರೆ ಕೊಟ್ಟಾಗ ಏನಾದ್ರೂ ಔಷಧಿ ಸಿಂಪಡಣೆ ಮಾಡಿ ಕಡಿಮೆ ಮಾಡ್ತೀರಾ ಸರ್? ಔಷಧಿ ಸಿಂಪಡಣೆ ಮಾಡಬಹುದು, ನಾವು ಸಿಂಪಡಣೆ ಮಾಡೋ ಟೈಮಲ್ಲಿ ಮಳೆ ಬಂದ್ರೆ ಪರವಾಗಿಲ್ಲ, ಅಥವಾ ತಿಂಗಳುಗಟ್ಟಲೆ ನಮಗೆ ಮಳೆ ಹೋದಾಗ ಸ್ವಲ್ಪ ಅಲ್ಲಿ ವಾತಾವರಣದಲ್ಲಿ ನಮಗೆ ಶೈತಾಂಶ ಇಲ್ದಿದ್ರೆ ನಾವು ಸ್ವಲ್ಪ ಔಷಧಿ ಸಿಂಪಡಣೆ ಮಾಡಿದ್ರೆ ಸ್ವಲ್ಪ ಇದಾಗಬಹುದು, ತೊಂದರೆ ಆಗ್ಬಹುದು ಅನ್ನೋ ಕಾರಣಕ್ಕೆ ಔಷಧಿ ಏನು ಸಿಂಪಡಣೆ ಮಾಡಿಲ್ಲ. ಮೊದಲೇ ಬೀಜೋಪಚಾರ ಮಾಡಿರೋದ್ರಿಂದ ಅಷ್ಟು ನಮಗೆ ಏನು ಇಳುವರಿ ಕೊಡ್ತಾ ಬೀಳುವಂತ ಸಮಸ್ಯೆ ಆಗಿಲ್ಲ ಸರ್. ಹಾಗಾಗಿ ನಾನು ಸಿಂಪಡಣೆ ಏನ್ ಮಾಡಿಲ್ಲ ಸರ್ ಇದುವರೆಗೂ. ಈಗ ಶೇಂಗಾ ಕಟಾವ್ ಮಾಡ್ಬೇಕಂದ್ರೆ ಕೀಳ್ಬೇಕಂದ್ರೆ ಎಷ್ಟು ತಿಂಗಳು ಅವಧಿ ಬೇಕಾಗುತ್ತೆ? ಹೆಚ್ಚು ಕಡಿಮೆ 4 ತಿಂಗಳು ಒಳಗಡೆ ಶೇಂಗಾನ ನಾವು ಕೀಳ್ತೀವಿ ಸರ್. ನಾವೇನ್ ಜುಲೈಯಲ್ಲಿ ಬಿತ್ತಿದ್ರೆ ಅಕ್ಟೋಬರ್ ಆದ ನಂತರ ಕೀಳಿಕ್ ಶುರು ಮಾಡ್ತೀವಿ ಸರ್. 3.5 ತಿಂಗಳಿಂದ ಅದು ಏನು ಹಾರ್ವೆಸ್ಟಿಂಗ್ ರೆಡಿ ಆಗುತ್ತೆ ಸರ್. ಶೇಂಗಾ ಕೀಳಂತ ಸಂದರ್ಭದಲ್ಲಿ ಈ ತರ ಸೈಕ್ಲೋನ್ ಈ ತರ ಎಲ್ಲ ಮಳೆ ಎಲ್ಲ ಸಾಕಷ್ಟು ಸರಿ ಬರ್ತಾ ಇರುತ್ತೆ, ಅಂತ ಸಂದರ್ಭದಲ್ಲಿ ಮಳೆ ಬಂದ್ರೆ ಏನ್ ತೊಂದರೆ ಆಗುತ್ತೆ ನಿಮ್ಗೆ ಸರ್? ಶೇಂಗಾ ಕಿತ್ತಾದ್ಮೇಲೆ ಮಳೆ ಬಂದ್ರೆ ನಮ್ ದನ ಕರುಗಳಿಗೆ ಮೇವು ಸ್ವಲ್ಪ ಕರುಗಾಗತ್ತೆ, ಅಂದ್ರೆ ಶೇಂಗಾ ಬಳ್ಳಿ ಬಹಳ ಇದು ಇರೋದ್ರಿಂದ ಸ್ವಲ್ಪ ನಮ್ಮ ಇಬ್ಬನಿಗೆ ಅರ್ಧ ಇದಾಗುತ್ತೆ, ಅದೊಂಥರ ಕರುಗಾಗುತ್ತೆ. ಆಮೇಲೆ ಸ್ವಲ್ಪ ಮೇವು ದನಗಳಿಗೆ ಮೇವು ಕೊಡ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಸರ್ ಅದು. ಆಮೇಲೆ ಮಳೆ ಬಂದ್ಬಿಟ್ರೆ ತುಂಬಾನೇ ಕರುಗಾಗುತ್ತೆ, ಮಳೆ ಬಂದ್ಬಿಟ್ರೆ ಅದು ಏನಕ್ಕೂ ಬರದೇ ಇರೋ ರೀತಿಯಲ್ಲಿ ಆಗ್ಬಿಡುತ್ತದು. ಸ್ವಲ್ಪ ಒಂದು ದಿವಸ ಬಂದು ಸ್ವಲ್ಪ ಇದಾದ್ರೆ ಏನ್ ಪರವಾಗಿಲ್ಲ, ಅವಾಗ ಬೇಕಾದ್ರೆ ನಾವು ಅದನ್ನ ಬೇರೆ ಸ್ಥಳಾಂತರ ಮಾಡಿದ್ರೆ ಏನ್ ತೊಂದರೆ ಆಗಲ್ಲ. ಬಟ್ ಕಂಟಿನ್ಯೂ ಆಗಿ ಒಂದು 4-5 ದಿವಸನೇ ಮಳೆ ಅದೇ ರೀತಿ ಹಿಡಿದ್ರೆ ನಮಗೇನು ಅವಕಾಶ ಸಿಗ್ದಿದ್ರೆ ಅದನ್ನ ಎಲ್ಲಿ ನಾವು ಕಿತ್ತಾಕಿರ್ತೀವಿ ಅದನ್ನ ಬೇರೆ ಕಡೆ ಹಾಕೋಕೆ ಆರಿಸೋದಿಕ್ಕೆ ಅವಕಾಶ ಸಿಗ್ದಿದ್ರೆ ಸ್ವಲ್ಪ ಸಮಸ್ಯೆ ಬಹಳ ಸಮಸ್ಯೆ ಆಗುತ್ತೆ ಸರ್. ದನಗಳಿಗೆ ಮೇವು ಸಿಗಲ್ಲ, ಆಮೇಲೆ ನಮ್ಮ ಕಾಯಿನ ಗುಣಮಟ್ಟನೂ ಬಹಳ ಕಡಿಮೆ ಆಗುತ್ತೆ ಸರ್, ಬಹಳ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ನಮ್ಗೆ ರೇಟ್ ಅಲ್ಲೂ ಮಾರ್ಕೆಟ್ ಅಲ್ಲಿ ರೇಟಿನ ವ್ಯತ್ಯಾಸನೂ ಆಗುತ್ತೆ. ಮಳೆ ಬರದೇ ಇರೋ ಟೈಮಲ್ಲಿ ಅಂದ್ರೆ ಶೇಂಗಾ ಕೀಳೋ ಟೈಮಲ್ಲಿ ಮಳೆ ಬರದೇ ಇದ್ರೇನೆ ಸ್ವಲ್ಪ ಅನುಕೂಲ ಸರ್. ಆಗ ಒಂದ್ 4-5 ದಿವಸ ಅಥವಾ ಒಂದ್ ವಾರ ನಮಗೆ ಮಳೆ ಬರ್ದಾ ಇದ್ರೆ ತುಂಬಾ ಅನುಕೂಲ. ನಾವು ಒಂದ್ ಕಡೆ ಬಣವೆ ಹಾಕೊಂತೀವಿ, ಅದನ್ನೆಲ್ಲ ಕಿತ್ಕೊಂಡ್ಬಂದು ತಗೊಂಬಂದು ಒಂದ್ ಕಡೆ ಏನ್ ಸ್ಟಾಕ್ ಮಾಡ್ತೀವಿ, ಶೇಖರಣೆ ಮಾಡಿದಾಗ ನಮಗೆ ಅದನ್ನ ಬೇಕಾದ್ರೆ ಕಾಪಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹೊಲದ ಮೇಲೆ ಇದ್ದಾಗ ಕಿತ್ತಾಕ್ದಾಗ ಒಂದ್ 2-3 ದಿವಸದಲ್ಲಿ ಮಳೆ ಬಂದ್ರೆ ತುಂಬಾ ತೊಂದರೆ ಆಗುತ್ತೆ. ಈಗ ಇಷ್ಟೆಲ್ಲ ನೀವು ಕೃಷಿ ಮಾಡಿದಾಗ ಒಂದ್ ಚೀಲ ಬೀಜಕ್ಕೆ ಎಷ್ಟು ಇಳುವರಿ ಬರ್ತಾ ಇದೆ? ಒಂದ್ ಚೀಲಕ್ಕೆ 35-45 ವರೆಗೂ, ಇನ್ನೂ ಹೆಚ್ಚಿಗೆ ಹೇಳ್ಬೇಕಂದ್ರೆ 50 ಚೀಲದವರೆಗೂ ನಾನು ತೆಗ್ದಿದೀವಿ. ಬಟ್ ಆದ್ರೆ ಈಗ ನಮಗೆಲ್ಲ 40 ಚೀಲ ಮ್ಯಾಕ್ಸಿಮಮ್ ಬರ್ತಾ ಇದೆ ಸರ್, ಚೆನ್ನಾಗಿ ಬರ್ತಾ ಇದೆ ಇಳುವರಿ. ಮಳೆ ತುಂಬಾನೇ ಚೆನ್ನಾಗಿ ನಡೆಸಿದ್ರೆ ಒಳ್ಳೆ ಇಳುವರಿನೇ ನಾವು ನಿರೀಕ್ಷೆ ಮಾಡ್ತೀವಿ ಸರ್. ಯಾವ ವರ್ಷನಾದ್ರೂ ಈ ಶೇಂಗಾದಲ್ಲಿ ಲಾಸ್ ಆಗಿದ್ದುಂಟ ಸರ್? ಆಗಿದೆ, ಶೇಂಗಾದಲ್ಲಿ ಲಾಸ್ ಆಗಿಲ್ಲ ಅಂತ ಹೇಳಕ್ ಬರಲ್ಲ. ಈ ಮೂರ್ನಾಲ್ಕು ವರ್ಷದಲ್ಲಿ ತುಂಬಾನೇ ಕಡಿಮೆ ಬಂತು. ಅಂತರ ಕಾಯ್ದುಕೊಂಡು ಮಳೆ ಬಂದ್ರೆ ತುಂಬಾನೇ ಅನುಕೂಲ. ತಿಂಗಳಲ್ಲಿ ಒಂದ್ ಎರಡ್ ಸಲ ಮೂರ್ ಸಲ ಬರೋದಾದ್ರೆ ಅಂತರ ಕಾಯ್ದುಕೊಂಡು ಮಳೆ ಬಂದ್ರೆ ತುಂಬಾನೇ ಅನುಕೂಲವಾಗಿ ಬಹಳ ಚೆನ್ನಾಗಿ ಬರುತ್ತೆ ಸರ್. ಶೇಂಗಾ ಬೆಳೆದಂತ ಶೇಂಗಾನ ಎಲ್ಲಿ ಮಾರಾಟ ಮಾಡ್ತೀವಿ ಸರ್? ನಾವು ಬೆಳೆದಂತ ಶೇಂಗಾನ ಇಲ್ಲೇ ಸ್ಥಳೀಯ ಖರೀದಾರರು ಬರ್ತಾರೆ, ಅವರಿಗೂ ಕೊಡ್ತೀವಿ. ಆದ್ರೆ ನಮಗೆ ಅನುಕೂಲ ಇನ್ನೊಂದು, ನಮಗೆ ಸ್ಪರ್ಧಾತ್ಮಕ ಬೆಲೆ ಬೇಕು ಅಂದ್ರೆ ನಾವು ಮಾರ್ಕೆಟ್ಗೆ ಹೋಗ್ತೀವಿ ಸರ್. ನಮಗೆ ಒಳ್ಳೆ ಬೆಲೆನೂ ಸಿಗುತ್ತೆ, ಆಮೇಲೆ ಸರ್ಕಾರದಿಂದ ಬೇರೆ ಏನಾದರೂ ಸಹಾಯ ತಗೊಳ್ಳಿಕ್ಕೆ ಅವರು ಈ ಕಡೆಯಿಂದನೂ ಅನುಕೂಲ ಆಗುತ್ತೆ ಸರ್. ಸಾಮಾನ್ಯ ಚಳ್ಳಕೆರೆ ಮತ್ತು ಚಿತ್ರದುರ್ಗ ಮಾರ್ಕೆಟ್ಗೆ ಹೋಗ್ತೀವಿ ಸರ್ ನಾವು. ಏನ್ ರೇಟ್ ಸಿಗ್ತಾ ಇದೆ ಈಗ ಸರ್? ಈಗ ನಮಗೆ ಮೂರುವರೆಯಿಂದ ನಾಲ್ಕೂವರೆ ವರೆಗೂ ರೇಟ್ ಸಿಗ್ತಾ ಇದೆ ಸರ್. ನಮಗೆ ಈ ರೇಟ್ ಸಿಕ್ಕರೆ ಅನುಕೂಲ ಅಂತೀರಾ? ನಮ್ಮ ಇಳುವರಿಯಲ್ಲಿ ಕುಂಠಿತ ಆದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಸರ್. ರೇಟ್ ಕಡಿಮೆ ಇದ್ದು ಇಳುವರಿಯಲ್ಲಿ ಕುಂಠಿತ ಆದ್ರೆ ಕಡಿಮೆ ಇದಾಗುತ್ತೆ. ಇಳುವರಿ ಚೆನ್ನಾಗಿದ್ದು 4,000 ರೇಟ್ ಸಿಕ್ಕರೆ ಓಕೆ, ಒಳ್ಳೆ ರೇಟೆ, ಅನುಕೂಲ ಆಗುತ್ತೆ ಸರ್ ಅದು. ಒಟ್ಟಾರೆಯಾಗಿ ಚೆನ್ನಾಗಿ ಮಳೆ ನಡೆಸಿದ್ರೆ ಶೇಂಗಾನು ಒಳ್ಳೆ ನಿಮ್ಗೆ ಇಳುವರಿ ಬಂದು ಒಳ್ಳೆ ಲಾಭ ತಂದು ಕೊಡುತ್ತೆ ಅಂತೀರಾ? ಹೌದೌದು, ಖಂಡಿತ ಸರ್. ಶೇಂಗಾ ಮತ್ತೆ ಮಿಶ್ರ ಬೆಳೆ ಆಗಿ ತೊಗರಿ, ಮಿಶ್ರ ಬೆಳೆ ತೊಗರಿನೂ ಬೆಳೆದಿರೋದ್ರಿಂದ ತೊಗರಿನೂ ನನಗೆ ಬಹಳ ಲಾಭದಾಯಕವಾಗಿ ಕಂಡಿದೆ. ಮತ್ತೆ ನಾನು ಬಹಳ BRG ತಳಿನ ಹಾಕಿದ್ರಿಂದ ತುಂಬಾನೇ ಅನುಕೂಲ ಆಗಿದೆ. ನಾನು ಇಳುವರಿನೂ ತೆಗ್ದಿದ್ದೀನಿ, ಒಳ್ಳೆ ಇಳುವರಿನೂ ತೆಗ್ದಿದ್ದೀನಿ. ಹಂಗಾಗಿ ಈಗ ಮತ್ತೆ ಹೊಸ ಪದ್ಧತಿ ಬಂದಿದೆ. ಮೊನ್ನೆ ಪೇಪರ್ ಅಲ್ಲಿ ನೋಡಿದೆ, ತೊಗರಿ ಏನೋ ನಾಟಿ ತೊಗರಿ ಅಂದ್ರೆ ಬೀಜ ಬಿತ್ತೋದ್ಕಿನ್ನ ನೀವು ಏನೋ ಸಸಿಯನ್ನ ಫಸ್ಟ್ ಬೆಳೆಸಿ ಬೀಜದ ಬದಲು ಸಸಿನ ನಾಟಿ ಮಾಡಿದಾಗ ನಿಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಆಮೇಲೆ 1 ಎಕರೆಯಲ್ಲಿ ಎಷ್ಟು 2,600 ಗಿಡ ಬೀಳುತ್ತೆ, ನೀವೇನು ಬಿತ್ತೆ ಬೀಜನೂ ಕಡಿಮೆ ಆಗುತ್ತೆ, ಆಮೇಲೆ ಸಸಿನೂ ಒಂದು ತಿಂಗಳು ಸಸಿ ನಾಟಿ ಮಾಡೋದ್ರಿಂದ ತುಂಬಾನೇ ಅದು ಬೇರೆ ಇದು ರೋಗಗಳಿಗೂ ಇದಾಗಲ್ಲ ಅಂತ ಮನೆ ಪೇಪರ್ ನೋಡಿದೆ. ಅದನ್ನು ಈ ಸಲ ಮಾಡ್ಬೇಕಂತಿದ್ದೀನಿ ಸರ್. ಅದನ್ನ ಆ ರೀತಿ ತೊಗರಿ ನರ್ಸರಿ ಮಾಡಿ ಅದನ್ನ ನಾಟಿ ಮಾಡ್ಬೇಕಂತಿದ್ದೀನಿ ಸರ್. ಈ ತರ ಒಂಥರ ಆಧುನಿಕತೆ ಅಳವಡಿಸ್ಕೊಂಡ್ರೆ ಹೆಚ್ಚು ಲಾಭ ಪಡಿಬಹುದು. ಆಧುನಿಕತೆ ಅಳವಡಿಸಿದಂಗೆಲ್ಲಾನು ಲಾಭನೇ ಇದೆ ಸರ್. ಕೃಷಿಯಲ್ಲಿ ಖುಷ್ಕಿ ಜಮೀನಲ್ಲೆಲ್ಲ ಶೇಂಗಾ ಬೆಳೀತಾರ, ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತಾರ ಸರ್? ನೀರಾವರಿಯಲ್ಲಿ ನಮಗೆ ಸಹಜವಾಗಿ ಮಳೆಗಾಲದಲ್ಲಿ ಈರುಳ್ಳಿ ಹಾಕ್ತಿವಿ ನಾವು. ಈರುಳ್ಳಿ ಹಾಕ್ತಿದ್ದಂಗೆ ನೆಕ್ಸ್ಟ್ ಮೆಕ್ಕೆಜೋಳಕ್ಕೆ ಬರ್ತೀವಿ. ಮೆಕ್ಕೆಜೋಳ ದನಕರುಗಳಿಗೆ ಮೇವಾಗುತ್ತೆ, ಮತ್ತೆ ಮೆಕ್ಕೆಜೋಳನು ಒಳ್ಳೆ ಇಳುವರಿಗಳು ಬಂದ್ರೆ ಈಗ ಸುಧಾರಿತ ತಳಿಗಳು ಸಿಕ್ಕ ಬಹಳನೇ ಬಂದಿದೆ ಮೆಕ್ಕೆಜೋಳದಲ್ಲಿ. ಅದಾಗ್ತಿದ್ದಂಗೆ ಮತ್ತೆ ಬೇಸಿಗೆಯಲ್ಲಿ ಜೋಳ ಬಿತ್ತನೆ ಮಾಡ್ತೀವಿ. ಅದಾಗ್ತಿದ್ದಂಗೆ ಮತ್ತೆ ನೀರು ಚೆನ್ನಾಗಿ ಇನ್ನೂ ಚೆನ್ನಾಗಿದೆ ಅಂದ್ರೆ ಮಳೆಗಾಲದಲ್ಲಿ ನಾವು ಭತ್ತನೂ ಬೆಳೀತಾ ಇದ್ವಿ. ಭತ್ತನೂ ಮೊದಲೆಲ್ಲ ನಮ್ಮ ತಾತನ ಕಾಲದಲ್ಲೆಲ್ಲ ಬಹಳ ಭತ್ತನೇ ಬೆಳೀತಾ ಇದ್ರು. ಈಗೆಲ್ಲ ನಾವು ನೀರುಗಳು ಕಡಿಮೆ ಆಗಿರೋದ್ರಿಂದ ಸೊ ಈ ಈರುಳ್ಳಿ ಜೋಳ ಮೆಕ್ಕೆಜೋಳ ಎಲ್ಲ ಮಾಡ್ತೀವಿ ಸರ್. ಎಲ್ಲ ಈ ಅಲ್ಪಾವಧಿ ಬೆಳೆಗಳೇ ಬೆಳೀತಾ ಇದ್ರೆ ಈ ತೋಟಗಾರಿಕೆ ಬೆಳೆಗಳೇನು ದಾಳಿಂಬೆ ಸಪೋಟ ತೆಂಗು ಅಡಿಕೆ ಈ ತರ ಬೆಳೆಗಳೇನು ಬೆಳೀತಾ ಇಲ್ಲ? ತೋಟಗಾರಿಕೆ ಬೆಳೆಗಳು ಈ ಕಡೆ ಒಂದು 3 ಎಕರೆಯಲ್ಲಿ ನಾನು ಈ ತಡಿ ಪೈರುಗಳನ್ನ ಬೆಳಿತೀನಿ. ಇನ್ನೂ 3 ಎಕರೆಯಲ್ಲಿ ಫಸ್ಟ್ ಎಲ್ಲ ನಾನು ಬಾಳೆನು ಮಾಡಿದ್ದೆ ಸರ್. ಬಾಳೆನು ಮಾಡಿದ್ದೆ, ಬಾಳೆನು ಇಳುವರಿ ಚೆನ್ನಾಗಿ ಬಂತು. ಆಮೇಲೆ ಈಗ ಅದೇ ಈಗ ಸ್ವಲ್ಪ ನಾನು ಈಗ ಏನು ಮೊದಲು ಈಗ ಈ ಫ್ಲಡ್ ಇರಿಗೇಷನ್ ಇತ್ತು, ಸೊ ಈಗ ಡ್ರಿಪ್ ಇರಿಗೇಷನ್ ಬರ್ತಾ ಇದ್ದೀನಿ. ಸೊ ಡ್ರಿಪ್ ಇರಿಗೇಷನ್ ಬಂದ ತಕ್ಷಣ ಈಗ ತೋಟಗಾರಿಕಾ ಬೆಳೆಗಳನ್ನು ಬೆಳಿತೀನಿ ಸರ್. ತೋಟಗಾರಿಕಾ ಬೆಳೆಗಳಲ್ಲೂ ಅಲ್ಪಾವಧಿ ಬೆಳೆಗಳು ಕಲ್ಲಂಗಡಿನೇ ಇರ್ಬೋದು, ಕರ್ಬೂಜ ಇರ್ಬೋದು, ಅಲ್ಪಾವಧಿ ಬೆಳೆಗಳು ಅದರಲ್ಲೂ ಇದೇನೆ. ಅದೇ ಆ ಬೆಳೆಗಳನ್ನು ಬೆಳಿಬೇಕು ಅಂತ ಮಾಡಿದ್ದೀನಿ ಸರ್ ನಾನು. ಮತ್ತೆ ರೇಷ್ಮೆ ಬೆಳಿತೀವಿ ಅಂತಂದ್ರೆ ಅದೆಷ್ಟು ಎಕರೆಯಲ್ಲಿ ಬೆಳೀತಾ ಇದ್ರಿ ಸರ್? ರೇಷ್ಮೆ ನಾನು 2.5 ಎಕರೆಯಲ್ಲಿ ಬೆಳೀತಾ ಇದ್ದೀನಿ ಸರ್ ನಾನು. ಯಾಕೆ ರೇಷ್ಮೆ ಬೆಳಿಬೇಕು ಅಂತ ಆಸಕ್ತಿ ಬಂತು ಸರ್? ರೇಷ್ಮೆ ಯಾಕೆ ಬೆಳಿಬೇಕು ಅಂತ ಆಸಕ್ತಿ ಬಂತು ಅಂದ್ರೆ ನಾನು ಬಿಜಿಕೆರೆಯವನಾಗಿರೋದ್ರಿಂದ ಸಹಜವಾಗಿ ನಮ್ಮಲ್ಲಿ ಎಲ್ಲ ಬಹಳ ಪ್ರಗತಿಪರ ರೈತರು ಬಹಳನೇ ಇದಾರೆ. ಅಂದ್ರೆ ವೀರಭದ್ರಪ್ಪ ಸರ್ ಇದಾರೆ, ಆಮೇಲೆ ಇವರು ಬಂಗಾರ ಮನುಷ್ಯ ಅಂತ ತಿಪ್ಪೇಸ್ವಾಮಿ ಅವರು ಇದಾರೆ. ನಮ್ಮ ರೇಷ್ಮೆಲ್ ಬಂದ್ಬಿಟ್ಟು ಈ ಇತ್ತೀಚೆಗೆ ಹೊಸ ರೈತರು ಹನುಮಂತ ರೆಡ್ಡಿ ಅವರು ಇದಾರೆ, ಕೊಂಡ್ಲಳ್ಳಿ ಎಲ್ಲ ಪಾಲಯ್ಯವರು ಇದಾರೆ, ಆಮೇಲೆ ತುಂಬಾನೇ ಬೆಳೆಗಾರರು ಇದಾರೆ. ರೇಷ್ಮೆಲ್ ತುಂಬಾ ಅಂದ್ರೆ ಬಹಳ ಆಧುನಿಕತೆ ಬಳಸ್ಕೊಳ್ಳ ಅಂತ ರೈತರು ನಮ್ಮ ಪಕ್ಕದ ಹಳ್ಳಿಯಲ್ಲೂ ತುಂಬಾ ಇದಾರೆ ಕೊಂಡ್ಲಳ್ಳಿಯಲ್ಲಿ. ಹಂಗಾಗಿ ಸಹಜವಾಗಿ ನನಗೆ ಅದ್ರ ಬಗ್ಗೆ ಆಕರ್ಷಣೆ ಬಂತು. ಆಮೇಲೆ ಅದ್ರಲ್ಲಿ ಆಗ್ತಕ್ಕಂತ ಲಾಭದ ಲೆಕ್ಕಾಚಾರನು ನನಗೆ ಹೌದು ಯಾಕೆ ಮಾಡಬಾರ್ದು ನಾನು ರೇಷ್ಮೆನ ಅನ್ನೋ ವಿಚಾರ ಬಂದಾಗ ರೇಷ್ಮೆ ಬಗ್ಗೆ ನಾನು ಓದೆ ಸರ್. ರೇಷ್ಮೆ ಕೃಷಿ ಅಂತ ಓದೆ. ಪ್ರತಿ 2 ತಿಂಗಳಿಗೊಮ್ಮೆ ಇದರಲ್ಲಿ ನಮಗೆ ಏನು ಬೆಳೆ ಬರುತ್ತೆ, ಪ್ರತಿ 2 ತಿಂಗಳಿಗೆ ಬೆಳೆ ಬರೋದು. ಆಮೇಲೆ ಮೊದ್ಲು ರೇಷ್ಮೆಯಲ್ಲಿ ಬಹಳನೇ ಕಷ್ಟ ಪಡ್ತಾ ಇದ್ರು. ಎಲೆ ಬಿಡಿಸೋ ಪದ್ಧತಿ ಇತ್ತು ಮೊದ್ಲೆಲ್ಲ, ಎಲೆ ಬಿಡಿಸ ಹಾಕ್ಬೇಕಿತ್ತು. ಈಗ ರಂಬೆ ಪದ್ಧತಿ ಬಂದಿದೆ, ಹಂಗಾಗಿ ತುಂಬಾನೇ ಸುಲಭ ಇದೆ. ಆಮೇಲೆ ನಮಗೆ ರೆಡಿ ಸಿಗೋದು, ರೆಡಿ ಅಂದ್ರೆ ಈ ಹುಳ ನಾವು ಮೊದ್ಲೆಲ್ಲ ಇವರೇ ರೈತರೇ ಚಾಕಿ ಮಾಡ್ಕೋಬೇಕಿತ್ತು. ಅಂದ್ರೆ ಮೊಟ್ಟೆ ತಂದು ಮರಿ ಮಾಡಿ ಅವರೇ ಎಲ್ಲ ಮಾಡ್ಬೇಕಿತ್ತು. ಈಗ ಮೊಟ್ಟೆನ ಮರಿ ಮಾಡಿ ನಮಗೆ ವಾರದ ಮರಿಗಳನ್ನ ನಮ್ಮ ಕಡೆಗೆನೆ ತಂದ್ಕೊಡ ಅಂತ ರೇಷ್ಮೆ ಸಾಕಾಣಿಕಾ ಕೇಂದ್ರಗಳು ಇರೋದ್ರಿಂದ ತುಂಬಾನೇ ಅನುಕೂಲ ಆಗಿದೆ. ರೇಷ್ಮೆಯಲ್ಲಿ ಈಗ ಅಷ್ಟೊಂದು ಅಂದ್ರೆ ಮೊದಲು ಶ್ರಮ ಇಲ್ಲ, ಹಂಗಾಗಿ ಮೊದಲು ಶ್ರಮ ಇಲ್ಲ, ಒಳ್ಳೆ ಬೆಲೆ ಸಿಗ್ತಾ ಇದೆ. ಹಂಗಾಗಿ ಸಹಜವಾಗಿ ನಾನು ರೇಷ್ಮೆ ಬೆಳೆ ಅಂತ ಬಂದೆ ಸರ್. ರೇಷ್ಮೆ ಕಡ್ಡಿ ಯಾವ ತಳಿಯನ್ನ ಉಪಯೋಗಿಸ್ತಾ ಇದ್ರ? ನಮ್ ಕಡೆ ಎಲ್ಲ V1 ಸರ್. ಈಗ ಎಲ್ಲಾನು V1 ನಾವು ನಂದು ಇರೋದು ವಿ ಒನ್ ಕಡ್ಡಿ ಸರ್. ಈಗ ಮೊದಲೆಲ್ಲ ಎಂ ಫೈವ್ ಉಪಯೋಗಿಸ್ತಾ ಇದ್ರು, ಈಗ ವಿ ಒನ್ ಉಪಯೋಗಿಸ್ತಾರೆ, ಏನ್ ವ್ಯತ್ಯಾಸ ಅನ್ಸುತ್ತೆ ಸರ್? ಎಂ ಫೈವ್ ಏನಾಗಿತ್ತು ಅಂದ್ರೆ ಅದು ತುಂಬಾ ಅಂದ್ರೆ ಬೇಗ ನೀರಿಗೆ, ಆಮೇಲೆ ನಮ್ಮ ಸ್ವಲ್ಪ ಬಯಲು ಸೀಮೆ ಆಗಿರೋದ್ರಿಂದ ಇದರಲ್ಲಿ ನಮ್ಮಲ್ಲಿ ವಾತಾವರಣದಲ್ಲಿನ ಇದು ಏನು ಹ್ಯುಮಿಡಿಟಿ ಶೈತ್ಯಾಂಶ ತುಂಬಾ ಕಡಿಮೆ ಸರ್ ನಮ್ಮಲ್ಲಿ, ಹಂಗಾಗಿ ಅದಕ್ಕೆ ಸ್ವಲ್ಪ ಇದು ಒಗ್ತಾ ಇದ್ದಿಲ್ಲ ಎಂ ಫೈವ್. ವಿ ಒನ್ ತುಂಬಾನೇ ಚೆನ್ನಾಗಿ ಒಗ್ಗಿದೆ ನಮ್ಗೆ, ಅಂದ್ರೆ ನಮ್ಮ ನೆಲಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ಆಮೇಲೆ ಅದು ಸೊಪ್ಪ ಕೊಯ್ದು ನಾವು ಏನು ತಂದು ಶೇಖರಣೆ ಮಾಡ್ತೀವಿ ಅವಾಗಲೂ ಬೇಗ ಬಾಡೋದಿಲ್ಲ, ಅಂದ್ರೆ ಎಲೆಯಲ್ಲಿರೋ ನೀರಿನ ಅಂಶ ತುಂಬಾನೇ 7-8 ಗಂಟೆಗಳ ಕಾಲ 9-10 ಗಂಟೆಗಳ ಕಾಲ ಅದರಲ್ಲಿ ಇರೋದ್ರಿಂದ ಚೆನ್ನಾಗಿದೆ ಸರ್. ಆಮೇಲೆ ಇಳುವರಿ, ಆಮೇಲೆ ಪ್ರತಿಯೊಂದು ಅದ್ರ ಬೆಳವಣಿಗೆ ಎಲ್ಲಾನು ಚೆನ್ನಾಗಿದೆ ಸರ್. ಅದು ಈಗ 2.5 ಎಕರೆಯಲ್ಲಿ ರೇಷ್ಮೆ ನಾಟಿ ಮಾಡಿದೀವಿ ಅಂತಂದ್ರೆ ಪ್ರತಿ ಸಾರಿ ಎಷ್ಟು ಮೊಟ್ಟೆ ತಗೊಂಡ್ಬರ್ತಾರೆ ಸರ್? ಪ್ರತಿ ಸಲ ನಾನು 1 ಎಕರೆನ ಒಂದ್ಸಲ, ಇನ್ನೊಂದ್ ಎಕರೆ ಇನ್ನೊಂದ್ ಸಲ, ಅಂದ್ರೆ ಪ್ರತಿ ಬ್ಯಾಚ್ ಒಂದೊಂದು ಬ್ಯಾಚ್ ಅಂತ ಮಾಡ್ತಾರೆ ಸರ್. ಆದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ 2 ಎಕರೆನ ಒಂದೇ ಸಲ ಮರಿ ಇಡ್ತಾ ಇರೋದ್ರಿಂದ ಪ್ರತಿ ಸಲ ಈಗ ನಾನು 300-350 ಮೊಟ್ಟೆ ಇಡ್ತಾ ಇದ್ದೀನಿ ಸರ್. ಪ್ರತಿ ಸಲ 1 ಎಕರೆಗೆ ಕನಿಷ್ಠ ಒಂದು 150 ಮೊಟ್ಟೆಯಿಂದ 200 ಮೊಟ್ಟೆವರೆಗೂ ಮೇಯಿಸಬಹುದು. ಈಗ ಮೊದಲೆಲ್ಲ ರೈತರೇ ಚಾಕಿ ಮಾಡ್ಕೊಳ್ತಿದ್ರ ಮೊಟ್ಟೆ ತಂದು, ಈಗ ಚಾಕಿ ಕೇಂದ್ರಕ್ಕೆ ಹೋಗಿ ಈಗ ಚಾಕಿ ಮಾಡಿದಂತ ಹುಳುಗಳನ್ನ ತಂದು ಸಾಕಾಣಿಕೆ ಮಾಡ್ತಾ ಇದ್ರ, ಏನ್ ಅನುಕೂಲ ಅಂತೀರ ಇದರಿಂದ ಸರ್? ಅನುಕೂಲ ಅಂದ್ರೆ ನಮ್ಗೆ ಸಮಯದ ಉಳಿತಾಯ ಆಗುತ್ತೆ, ಆಮೇಲೆ ನಮ್ ಶ್ರಮ ಸ್ವಲ್ಪ ತಪ್ಪುತ್ತೆ, ಬಾಳನೆ ತಪ್ಪುತ್ತೆ ಅನ್ಬೋದು, ಸ್ವಲ್ಪ ಅನ್ನೋದಕ್ಕಿಂತ ಬಾಳನೆ ತಪ್ಪುತ್ತೆ ನಮ್ ಶ್ರಮ. ಆಮೇಲೆ ಗುಣಮಟ್ಟದ ಮರಿ ಸಿಗುತ್ತೆ, ನಾವೇನು ಮಾಡ್ಬೇಕಿತ್ತು ಆ ಕೆಲಸನ ಚಾಕಿ ಕೇಂದ್ರಗಳವರೇ ಮಾಡಿ ನಮ್ ಕಡೆಗೆ ರೆಡಿ ಇರೋಂತ ಇದು ಕೊಟ್ಬಿಡ್ತಾರೆ ನೀವು ಹುಳ ಅದು. ಆಮೇಲೆ ಅದ್ ನಮ್ ಕಡೆ ಬಂದಾದ್ಮೇಲೆ ನಮ್ ಕಡೆ ಬಾಳ ಒಂದು 20-25 ದಿವಸ ಇರ್ಬೋದು, ಅಷ್ಟೇ 20 ದಿವಸ ಇರುತ್ತೆ. ಹಂಗಾಗಿ ನಮ್ಗೆ ತುಂಬಾನೇ ಶ್ರಮ ಸಮಯ ಎಲ್ಲಾನು ಉಳಿತಾಯ ಆಗುತ್ತೆ ಸರ್. ಈಗ ನೀವು 100 ಮೊಟ್ಟೆ ಒಂದು ಚಾಕಿ ಹುಳುಗಳನ್ನ ತಗೊಂಡ್ರೆ ಎಷ್ಟು ಹಣ ಕೊಡ್ಬೇಕಾಗುತ್ತೆ ಸರ್? 100 ಮೊಟ್ಟೆ ನಮಗೆ ಮೊಟ್ಟೆ ತಂದಾಗ ನಮ್ಗೆ ಹತ್ರದ ಕೇಂದ್ರಗಳಲ್ಲೂ ತರಿಸ್ತೀವಿ, ಸ್ವಲ್ಪ ದೂರದ ಕೇಂದ್ರದಿಂದನೂ ತರಿಸ್ತೀವಿ, ಸ್ವಲ್ಪ ದೂರದ ಕೇಂದ್ರದವರು ನಮಗೆ ಸ್ವಲ್ಪ ಗುಣಮಟ್ಟದ ಇದನ್ನ ಕೊಡ್ತಾ ಇದಾರೆ. 100 ಮೊಟ್ಟೆಗೆ 2100 ನಾವು ಕೊಡ್ತಾ ಇದೀವಿ ಸರ್. ರೇಷ್ಮೆ ಇಲಾಖೆಯಿಂದ ಏನಾದ್ರೂ ಸಹಾಯಧನ ಸಿಗುತ್ತಾ? ರೇಷ್ಮೆ ಇಲಾಖೆಯಿಂದ ನಮಗೆ ಪ್ರತಿ 100 ಮೊಟ್ಟೆಗೆ 1,000 ರೂಪಾಯಿ ಸಹಾಯಧನ ಸಿಗ್ತಾ ಇದೆ ಸರ್. ಈಗ ಬರೇ ಮೊಟ್ಟೆಗೆ ಮಾತ್ರ ಸಹಾಯಧನ ಪಡ್ಕೊಂಡಿರ ಅಥವಾ ರೇಷ್ಮೆ ಇಲಾಖೆಯಿಂದ ಏನಾದ್ರೂ ಬೇರೆ ಬೇರೆ ಒಂದು ಅನುಕೂಲಗಳು ಪಡ್ಕೊಂಡಿದ್ದೀರ ಸರ್? ರೇಷ್ಮೆ ಇಲಾಖೆಯಿಂದ ಪ್ರತಿಯೊಂದಕ್ಕೂ ಅನುಕೂಲಗಳನ್ನ ತಗೊಂಡಿದೀವಿ ಸರ್. ಒಂದು ರೇಷ್ಮೆ ಮನೆ ನಿರ್ಮಾಣ ಮಾಡಕ್ ಆಗಿರ್ಬೋದು, ಅಥವಾ ನಮ್ಮ ರೇಷ್ಮೆಗೆ ಡ್ರಿಪ್ ಮಾಡಕ್ ಆಗಿರ್ಬೋದು, ನಾಟಿ ಮಾಡಕ್ ಆಗಿರ್ಬೋದು, ಸರ್ಕಾರದಿಂದ ತುಂಬಾನೇ ಪರ್ಟಿಕ್ಯುಲರ್ ರೇಷ್ಮೆಗೆ ತುಂಬಾನೇ ಸಹಾಯಧನ ಸಿಗ್ತಾ ಇದೆ ಸರ್. 100 ಮೊಟ್ಟೆ ತಂದು ಸಾಕಾಣಿಕೆ ಮಾಡ್ತೀರಾ, ಸಾಕಾಣಿಕೆ ಮಾಡ್ಬೇಕಾದ್ರೆ ಯಾವ ತರ ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಕೊಂಡ್ರೆ ನೀವು ಒಂದು ಹೆಚ್ಚಿನ ಗುಣಮಟ್ಟದ ಗೂಡನ್ನ ಬೆಳಿಬಹುದು ಅಂತೀರ ಸರ್? ಒಂದು ರೇಷ್ಮೆಯಲ್ಲಿ ಬಂದ್ಬಿಟ್ಟು ಫಸ್ಟ್ ಏನು ನಾವೆಷ್ಟು ಅಂದ್ರೆ ಕ್ಲೀನ್ ಎಷ್ಟು ಶುಚಿತ್ವ ಕಾಪಾಡ್ಕೊಂತೀವೋ ಅಷ್ಟು ತುಂಬಾನೇ ಅನುಕೂಲ ಆಗುತ್ತೆ. ಅದು ಫಸ್ಟ್ ಡಿಸ್ಇನ್ಫೆಕ್ಷನ್ ಮಾಡ್ಕೊಂತೀವಿ, ರೋಗ ರಹಿತವಾಗಿ ಎಷ್ಟು ಮನೆ ಇರುತ್ತೆ ಅಥವಾ ನಮ್ಮ ಮನೆ ಸುತ್ತಮುತ್ತ ಪರಿಸರ ಇರುತ್ತೆ ಅಲ್ಲಿವರೆಗೂ ನಮ್ಗೆ ಒಳ್ಳೆ ಬೆಳೆ ಬರ್ತಾನೆ ಹೋಗುತ್ತೆ. ಸೊ ಫಸ್ಟ್ ಗೆ ಹುಳ ಬರೋದಕ್ಕಿಂತ ಮುಂಚೆ ತುಂಬಾ ಜಾಗರೂಕತೆಯಿಂದ ನಮ್ಮ ಮನೆ ಮತ್ತೆ ಸುತ್ತಮುತ್ತಲಿನ ಇರತಕ್ಕಂತ ಪರಿಸರನ ರೋಗ ರಹಿತವಾಗಿ ಮಾಡ್ತೀವಿ ಸರ್ ನಾವು. ನೆಕ್ಸ್ಟ್ ಆಮೇಲೆ ಬೆಳೆ ಇಡ್ತೀವಿ ನಾವು. ಈಗ ಸಾಕಷ್ಟು ಜನ ರೈತರು ನಾವು ನೋಡ್ತೀವಿ ವಾಸ ಮಾಡೋದು ಅಲ್ಲೇ ಹುಳುಗಳು ಸಾಕಾಣಿಕೆ ಅಲ್ಲೇ ಮಾಡೋದ್ರಿಂದ ಕೆಲವು ಸರಿ ಗುಣಮಟ್ಟದ ಗೂಡನ್ನ ನಾವು ಉತ್ಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ರೇಷ್ಮೆ ಸಾಕಾಣಿಕೆ ಮನೆ ಸಪರೇಟ್ ಇದೆಯಾ ಅಥವಾ ನೀವು ವಾಸ ಮಾಡೋದ್ರ ಪಕ್ಕನ ಇದೆಯಾ, ಯಾವ ತರ ಮಾಡಿ ಸರ್? ಇಲ್ಲ ನನ್ನ ರೇಷ್ಮೆ ಮನೆ ಬಂದ್ಬಿಟ್ಟು ಸಪರೇಟ್ ಆಗೇ ಇದೆ. ಕೆಲವು ರೈತರಿಗೆ ಏನಾಗುತ್ತೆ ಅಂದ್ರೆ ಅವರು ಸಹಜವಾಗಿ ಅಲ್ಲಿ ಇರೋದ್ರಿಂದ ಬೇರೆ ಜವಾಬ್ದಾರಿ ಇರ್ಬೋದು, ಅವರು ಸ್ವಲ್ಪ ಜಾಗರೂಕತೆ ಅಂದ್ರೆ ಪಕ್ಕದಲ್ಲಿ ಇದ್ರು ತಿಳ್ಕೊಂಡು ಅಂದ್ರೆ ಯಾವ ರೀತಿ ನಾವು ರೋಗ ಬರದೇ ಇರೋ ರೀತಿ ರೋಗ ರಹಿತವಾಗಿ ಇರಬಹುದು ಇರಬಹುದು ನಾವು ಜೊತೆಗೆ ಇದ್ರು ಶುಚಿತ್ವ ಕಾಪಾಡ್ಕೋಬಹುದು ಅನ್ನೋದೊಂದು ವಿಚಾರ ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ಅವ್ರಿಗೂ ಅಂತ ಸಮಸ್ಯೆ ಆಗ್ಲಿಕ್ಕಿಲ್ಲ ಅನ್ಕಂತೀನಿ ನಾನು. ನನ್ ಬಂದ್ಬಿಟ್ಟು ಮನೆ ಬೇರೆ ಕಡೆ ಇದೆ, ನನ್ ವಾಸ ಇರೋ ಮನೆ ಬೇರೆ ಇದೆ, ಇದು ಬೇರೆ ಇರೋದ್ರಿಂದ ನನಗೆ ಅದು ಅಷ್ಟು ಸಮಸ್ಯೆ ಕಾಡಿಲ್ಲ ಸರ್ ನನಗೆ. ಈಗ ರೇಷ್ಮೆ ಹುಳುಗಳಿಗೆ ಪ್ರತಿ ದಿವಸ ಎಷ್ಟು ಸಾರಿ ಸೊಪ್ಪು ಕೊಡ್ತೀರಾ, ಯಾವ ಸಮಯದಲ್ಲಿ ಕೊಡ್ತೀರಾ ಸರ್? ಪ್ರತಿ ದಿವಸ ನಾನು 2-3 ಸಲ ಕೊಡ್ತೀನಿ ಸರ್. ಬೆಳಿಗ್ಗೆ 7-8 ಗಂಟೆ ಸಮಯದಲ್ಲಿ ಒಂದ್ ಸಲ, ಮಧ್ಯಾಹ್ನ 2-3 ಸಮಯದಲ್ಲಿ ಕೆಲವು ಸಲ, ಸ್ವಲ್ಪ ಮರಿಗಳು ಸ್ವಲ್ಪ ಏನಾದ್ರೂ ಪೂರ್ತಿ ಇದಾಗಿದ್ರೆ ಚೆನ್ನಾಗಿ ತಿಂದಿದ್ರೆ ಅವಾಗೊಂದ್ಸಲ, ಮತ್ತೆ ಸಂಜೆ 6-8 ಗಂಟೆ ಒಳಗೆ ಒಂದ್ಸಲ ಕೊಡ್ತೀನಿ ಸರ್. ಈಗ ರೇಷ್ಮೆ ಹುಳುಗಳಿಗೆಲ್ಲ ಸಾಕಷ್ಟು ರೋಗ ಬರುತ್ತೆ ಅಂತಾರೆ, ಏನೇನ್ ರೋಗ ಬರುತ್ತೆ ಸರ್? ರೇಷ್ಮೆ ಹುಳುಗಳಿಗೆ ಒಂದು ಸಪ್ಪೆ ರೋಗ ಬರುತ್ತೆ, ನೆಕ್ಸ್ಟ್ ಆಮೇಲೆ ಹಾಲ್ ತೊಂಡೆ ರೋಗ ಅಂತ ಒಂದು ಬರುತ್ತೆ, ಆಮೇಲೆ ಸುಣ್ಕಟ್ ರೋಗ ಬರುತ್ತೆ, ಆಮೇಲೆ ಗಂಟು ರೋಗ ಬರುತ್ತೆ, ಇದೆಲ್ಲ ರೋಗಗಳು ಇದೆ ಸರ್. ಒಂದು 100 ಮೊಟ್ಟೆಗೆ ಎಷ್ಟು ಕೆಜಿವರೆಗೂ ಇಳುವರಿ ತಗೊಳ್ತಾ ಇದ್ರ? 100 ಮೊಟ್ಟೆಗೆ ಸಾಮಾನ್ಯ ತುಂಬಾ ಒಳ್ಳೆ ಇಳುವರಿ ಅಂದ್ರೆ 80-90 ಕೆಜಿ ವರ್ಗೂ ಇಳುವರಿ ತೆಗಿಬಹುದು ಸರ್. ಅಂದ್ರೆ ತುಂಬಾನೇ ವಿಚಾರಗಳ ಮೇಲೆ ಅವಲಂಬಿತವಾಗುತ್ತೆ ಸರ್. ನಮ್ಮ ಗುಣಮಟ್ಟದ ಸೊಪ್ಪು ನೆಲದ ನಾವು ಇದು ಕಾಪಾಡ್ಕೊಳೋದು, ಆಮೇಲೆ ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಿಗೆ ಮುಖ್ಯ ಅಂದ್ರೆ ನಮ್ದೇನು ಡಿಸ್ಇನ್ಫೆಕ್ಷನ್ ಶುಚಿತ್ವ ಕಾಪಾಡ್ಕೊಳೋದು ಮನೆ ವಾತಾವರಣ ನಮಗೆ ಸಹಕಾರಿಯಾಗಿದ್ರೆ ತೆಗಿತೀವಿ ಸರ್, 80-90 ಕೆಜಿ ವರೆಗೂ ಒಂದು 100 ಮಟ್ಟಕ್ಕೆ ತೆಗಿತೀವಿ. ಸಿ ಎಸ್ ಆರ್ ಅಂದ್ರೆ ಸುಧಾರಿತ ತಳಿ ಏನಿದೆ ಸಿ ಎಸ್ ಆರ್ ಅಂತ, ಡಬಲ್ ಹೈಬ್ರಿಡ್ ಏನಿದೆ ಅದು ತುಂಬಾನೇ ಚೆನ್ನಾಗಿ ಬರುತ್ತೆ, ಇಳುವರಿನೂ ಚೆನ್ನಾಗಿ. ಅಂದ್ರೆ ಅದು ನಮ್ಮ ಇಂತ ಬಿಸಿಲ ನಮ್ಮ ಕಡೆ 30-40 ವರೆಗೂ ಹೋಗುತ್ತೆ ಟೆಂಪರೇಚರ್. ಸೊ ಅಂತ ಕಡೆಯಿಂದ ನಾವು ಒಳ್ಳೆ ಇಳುವರಿನೇ ತೆಗೆದು ತೋರಿಸಿದ್ವಿ. ನಮ್ಮ ಮೊಳಕಾಲ್ ಮೂರ್ನವರು ತುಂಬಾನೇ ಎಲ್ಲಾನು ಯಾವಾಗ್ಲೂ ನಮಗೆ ಅಂದ್ರೆ ರಾಮನಗರದಲ್ಲೇ ನಾವು ಮಾರೋದ್ರಿಂದ ನಮಗೆ ಒಂದು ಹೆಸರಿದೆ ಸರ್, ಬಿಜಿ ಕೆರೆ ಗೂಡು ಅಂದ್ರೆ ತುಂಬಾನೇ ಫಸ್ಟ್ ಬರ್ತಾರೆ ಅಲ್ಲಿ ಯಾರೇ ತಗೊಂಡವ್ರಿಗಲಿ, ಕಾಂಪಿಟೇಟಿವ್ ರೇಟ್ ಸಿಗುತ್ತೆ ಸರ್ ನಮಗೆ. ಈಗ ನೀವೆಲ್ಲ ರಾಮನಗರದಲ್ಲೇ ಮಾರಾಟ ಮಾಡೋದು, ಇಲ್ಲಿ ಎಲ್ಲಿ ಸುತ್ತಮುತ್ತ ಮಾರ್ಕೆಟ್ ಇಲ್ಲ ಅಂತ ಸರ್? ನಮ್ ಸುತ್ತಮುತ್ತ ಇಲ್ಲಿ ಎಲ್ಲೂ ಇಲ್ಲ, ರಾಮನಗರಕ್ಕೆ ಹೋಗಿ ಮಾರಬೇಕು. ಲೋಕಲ್ ಆಗಿ ಇದಾರೆ ಅಂದ್ರೆ ಅವರೆಲ್ಲ ಸಣ್ಣ ಇವರು, ತುಂಬಾ ಕಡಿಮೆ ಅವ್ರಿಗೆ ಬೇಕಾಗಂತ ಗೂಡು ತುಂಬಾ ಕಡಿಮೆ ಬೇಕಾಗುತ್ತೆ ಅವ್ರಿಗೆ. ಅವ್ರು 5-10 ಕೆಜಿ ಅಥವಾ ಒಂದು 20 ಕೆಜಿ ತಗೋಬಹುದು ಸರ್ ಅವರು ನಮ್ ಕಡೆ ಗೂಡು. ಅದು ಏನು ಅವರು ನಾವು ಏನು ಈ ಎಲೆ ಗೂಡು ಮತ್ತೆ ಇದು ಏನು ಉಳಿಯುತ್ತೆ ಅದು ಅಂತ ಗೂಡ್ನ ಅವರು ನಮ್ ಕಡೆ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ನಾವು ನಮಗೆ ಏನ್ ಸರ್ಕಾರದ ಇದು ಎಲ್ಲಾನು ಇದಿರೋದ್ರಿಂದ ಅಧಿಕೃತವಾಗಿ ಮಾರೋ ಸಲುವಾಗಿ ನಾವು ರಾಮನಗರಕ್ಕೆ ಹೋಯ್ತೀವಿ ಸರ್. ನಾವು ಈಗ ರಾಮನಗರಕ್ಕೆ ತಾಂಡ್ ಹೋದಾಗ ಒಂದ್ ಕೆಜಿಗೆ ಏನ್ ರೇಟ್ ಸಿಗ್ತಾ ಇದೆ? 300-500 ವರೆಗೂ ಆಗಿದೆ ಇವತ್ತು ಪ್ರತಿ ಕೆಜಿಗೆ. ಈ ತರ 450 ಮೇಲೆ ರೇಟ್ ಸಿಕ್ಕ್ರೆ ಒಳ್ಳೆ ರೇಟ್ ಸಿಕ್ತು ಅಂತ ಅನ್ಸುತ್ತ ಸರ್? 400 ಮೇಲೆ ಏನ್ ಸಿಗುತ್ತೆ, ನಮ್ಗೆ ಒಳ್ಳೇದೇ ರೇಟೇ ಸರ್. ನಮ್ಗೆ ನಮ್ಗೆ ಒಳ್ಳೆ ಇಳುವರಿ ಬಂದ್ಬಿಟ್ಟು 400 ಮೇಲೆ ಸಿಕ್ಕ್ರೆ ತುಂಬಾ ಅಂದ್ರೆ ತುಂಬಾನೇ ಅನುಕೂಲವಾದಂತ. 100 ಮಟ್ಟಿಗೆ ಕನಿಷ್ಠ 70-75 ಕೆಜಿ ಸಿಕ್ಕ್ರೆ, ಆಮೇಲೆ ಈ ರೇಟ್ ಸಿಕ್ಕ್ರೆ 400 ಮೇಲೆ ಸಿಕ್ಕ್ರೆ ಅನುಕೂಲಕರವಾಗಿರುತ್ತೆ. ರೇಷ್ಮೆ ಕೃಷಿನೇ ತುಂಬಾ ಅನುಕೂಲ ಅನ್ಸುತ್ತೆ ಸರ್. ಒಂದ್ ವರ್ಷದಲ್ಲಿ ಎಷ್ಟು ಬೆಳೆ ತಾಣ್ತಾರೆ ರೇಷ್ಮೆ ಬೆಳೆ? ಒಂದ್ ವರ್ಷದಲ್ಲಿ ನಾವು ಬೆಳೆಯೋದು ಒಂದ್ ವರ್ಷಕ್ಕೆ 5 ಬೆಳೆ ಬೆಳಿತೀವಿ. ಇನ್ನು ಅದರಲ್ಲೂ ಜಾಗರೂಕತೆಯಿಂದ ಪ್ರತಿ ಒಂದೂವರೆ ತಿಂಗಳಿಗೆ ಒಂದು ಬ್ಯಾಚ್ ಮಾಡ್ಕೊಂಡು ಅಂದ್ರೆ 2 ಎಕರೆನ 1-1 ಎಕರೆಯಾಗಿ ವಿಂಗಡಿಸ್ಕೊಂಡು ಅದನ್ನ ಸಮಯಕ್ಕೆ ಸರಿಯಾಗಿನೆ ಮತ್ತೆ ಚಿಗುರು ಬರೋ ರೀತಿ ಎಲ್ಲ ಪ್ಲಾನ್ ಮಾಡಿ ಪ್ರತಿ ಒಂದೂವರೆ ತಿಂಗಳಿಗೆ ಒಂದು ಬೆಳೆನು ತೆಗಿತಾರೆ ಸರ್. ಈಗ ಕನಿಷ್ಠ ವರ್ಷಕ್ಕೆ 8-10 ಬೆಳೆ ತೆಗಿಯುವಂತ ರೈತರು ಇದಾರೆ ಸರ್, ನಮ್ ಜೊತೆಯಲ್ಲೇ ಇದಾರೆ, ನಮ್ಮೂರಲ್ಲೇ ಇದಾರೆ. ನೀವೇನು ಈ ತರ ಒಂದ್ 8-10 ಬ್ಯಾಚ್ ಮಾಡ್ಕೊಂಡು ಈ ತರ ಒಂದ್ 8-10 ಬೆಳೆ ತೆಗಿಬೇಕಂತ ಏನ್ ಆಸಕ್ತಿ ಇಲ್ಲ? ಇಲ್ಲ, ಆಸಕ್ತಿ ಇದೆ, ಆದ್ರೆ ನನ್ನ ಸಮಯ ಅದರಲ್ಲಿ ಸ್ವಲ್ಪ ಬೇರೆ ಕಡೆನೂ ನಾನು ಗಮನ ಹರಿಸೋ ಸಲುವಾಗಿ ನಾನು ಅದನ್ನ ಇನ್ನೂ ಪ್ಲಾನ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಅದನ್ನು ಮಾಡ್ಬೇಕಂತೀನಿ. ಈ ರೀತಿ ನನಗೇನು ಈಗೇನ್ ಸಿಗ್ತಾ ಇದೆ, 400 ಮೇಲೆ ಏನ್ ರೇಟ್ ಸಿಕ್ತಿದೆ ಅದ್ ಸಿಕ್ಕಾಗ ನಾನು ಯಾಕೆ ಪ್ರತಿ ತಿಂಗಳು ನಾನು ಬೆಳೆ ಬರಬಾರ್ದು, ನನಗೆ ಪ್ರತಿ ಒಂದ್ ತಿಂಗಳು ಒಂದೂವರೆ ತಿಂಗಳಿಗೆ ಬೆಳೆ ಬರೋ ರೀತಿ ನಾನು ಯಾಕೆ ಪ್ಲಾನ್ ಮಾಡಬಾರ್ದು ಅಂತ ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್. ಬೇರೆ ಈ ಕಡೆ 3 ಎಕರೆನೂ ಬೆಳೆ ಇಡೋ ಸಲುವಾಗಿ ಸ್ವಲ್ಪ ಈ ಕಡೆ ಗಮನ ಹರಿಸೋ ಸಲುವಾಗಿ, ಆಮೇಲೆ ನಾನು ಒಬ್ಬನೇ ಇರೋದ್ರಿಂದ ಮನೇಲಿ ಸ್ವಲ್ಪ ನಮ್ಮ ಇವರು ಅಂದ್ರೆ ನನ್ನ ಅಣ್ಣ ತಮ್ಮ ಅಥವಾ ಯಾರು ಇಲ್ದೇ ಇರೋ ಇದ್ರಿಂದ ನಾನು ಸ್ವಲ್ಪ ಆ ಕಡೆ ಗಮನ ಹರಿಸಿಲ್ಲ. ಈಗ ಈ ರೇಟ್ ಸಿಕ್ಕ್ರೆ ನಾನು ಪ್ರತಿ ತಿಂಗಳು ನನಗೆ ಬೇಕು ಪ್ಲಾನ್ ಮಾಡಿದ್ರೆ ಬಹಳ ಒಳ್ಳೇದು ಸರ್. ಹಾಗಿದ್ರೆ ಈಗ ರೇಷ್ಮೆನು ಒಳ್ಳೆ ಲಾಭದಾಯಕ ಬೆಳೆ ಅಂತೀರಾ? ತುಂಬಾನೇ ಇದೇನು ಕಾಂಪಿಟೇಟಿವ್ ರೇಟ್ ಈಗ ಸಿಗ್ತಾ ಇದೆ, ತುಂಬಾನೇ ಅನುಕೂಲ ಆಗುತ್ತೆ ಸರ್. ರೇಷ್ಮೆ ತುಂಬಾನೇ ಲಾಭದಾಯಕ ಬೆಳೆ ಅಂತೀನಿ ನಾನು. ನರೇಂದ್ರ ಅವರೇ, ಈಗ ಮುಂದೆ ಇನ್ನ ಯಾವ ತರ ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇದೆ ಸರ್? ಈಗ ನಾನು ಮುಂದೆ ಅದೇ ತರಕಾರಿ ಆಮೇಲೆ ಹಣ್ಣಿನ ಬೆಳೆಗಳು ಬೆಳಿಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಅಂದ್ರೆ ನನ್ನ ನೀರಾವರಿ ಏನು ಇದೆ ಆ ನೀರಾವರಿನ ನೀಟಾಗಿ ಪ್ಲಾನ್ ಮಾಡಿ ನನಗೆ ಎಕರೆಗೆ ಎಷ್ಟು ನೀರಾಗುತ್ತೆ ಏನ್ ಕತೆ ಎಲ್ಲಾನು ಪ್ಲಾನ್ ಮಾಡಿ ನೆಕ್ಸ್ಟ್ ಮುಂಗಾರಿಗೆ ನಾನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಆಮೇಲೆ ಎಲ್ಲಾನು ಡ್ರಿಪ್ ಇರಿಗೇಷನ್ ಮಾಡ್ತಾ ಇರೋದ್ರಿಂದ ನಾನು ಈಗ ಮುಂದೆ ತೋಟಗಾರಿಕಾ ಬೆಳೆಗಳನ್ನ ಬೆಳಿಬೇಕಂತಿದ್ದೀನಿ ಸರ್. ಈ ಹಣ್ಣಿನ ಬೆಳೆಗಳನ್ನ ಬೆಳಿಬೇಕಂತಿದ್ದೀನಿ. ಈಗ ಆಮೇಲೆ ಈಗ ಒಂದು ಏನು ಹೊಸ ಕಾನ್ಸೆಪ್ಟ್ ಬಂದಿದೆ, ಹೈ ಡೆನ್ಸಿಟಿ ಪ್ಲಾಂಟೇಷನ್ ಏನಿದೆ ಅದ್ರ ಬಗ್ಗೆನೂ ವಿಚಾರ ಇದೆ ಸರ್. ಏನು ಅಧಿಕ ಸಾಂದ್ರತೆ ಬೇಸಾಯ ಏನಿದೆ ಅದರಲ್ಲಿ ಪೇರ್ಲ ಮಾಡ್ಬೇಕಂತ ಆಸಕ್ತಿ ಇದೆ ನಂಗೆ. ಆಮೇಲೆ ಮಾವಿನ ಬಗ್ಗೆನೂ ವಿಚಾರ ನಾನು ಮೊನ್ನೆ ನೋಡಿದೆ, ಅದನ್ನು ಅಧಿಕ ಸಾಂದ್ರತೆಯಲ್ಲಿ ಮೊದ್ಲೇನು ಎಕರೆಗೆ 150 ಗಿಡ ಇದ್ ಮಾಡ್ತಾ ಇದ್ರು, ಈಗ 560 ಗಿಡ ಇದ್ ಮಾಡಬಹುದು ಅಂತ ಶ್ರೀನಿವಾಸಪುರ ತಾಲೂಕಲ್ಲಿ ಇದ್ ಮಾಡಿದ್ದಾರೆ ಅಂತ ನೋಡಿದೆ ನಾನು ಮೊನ್ನೆ ಪೇಪರ್ ಅಲ್ಲಿ. ಅಲ್ಲ ಈ ವಿಚಾರಗಳು ನಿಜವಾಗ್ ನನ್ಗೆ ಬಹಳ ಅಂದ್ರೆ ಆಸಕ್ತಿ ಇನ್ನು ಹೆಚ್ಚಿಗೆ ಹೌದಲ್ಲ, ಯಾಕೆ ಹಣ್ಣಿನ ತೋಟಗಳನ್ನು ಮಾಡಬಾರ್ದ ಅಂತ ನನಗೆ ತುಂಬಾನೇ ಆಸಕ್ತಿ ಬರ್ತಾ ಇದೆ ಸರ್. ಅದ್ರ ಬಗ್ಗೆನು ಮಾಡ್ಬೇಕು ಅಂತಿದ್ದೀನಿ, ಪ್ಲಾನ್ ಇದೆ ನೆಕ್ಸ್ಟ್. ಆಮೇಲೆ ಈಗ ಇನ್ನೋ ಹೊಸ ವಿಧಾನ ಅಂದ್ರೆ ಈ ಪಾಲಿ ಹೌಸ್ ಏನಿದೆ ಈಗೆಲ್ಲ ಪಾಲಿ ಹೌಸ್ ನ ಮುಂದೆ ಮಾಡ್ಬೇಕು ಅಂತಿದ್ದೀನಿ, ಅದು ಒಂದ್ ಪ್ಲಾನ್ ಇದೆ ಸರ್. ಆಮೇಲೆ ಬಿಟ್ರೆ ನೆಕ್ಸ್ಟ್ ಅದೇ ಈಗ ತೋಟಗಾರಿಕೆ ಬೆಳೆಗಳ ಬಗ್ಗೆನೆ ಸ್ವಲ್ಪ ಹೆಚ್ಚಿಗೆ ಒತ್ಕೊಳ್ಳೋಣ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಆಮೇಲೆ ಅದ್ ಬಿಟ್ರೆ ಈಗ ಉಪಕಸಬುಗಳು ಇದೆ ನಮ್ದು ಮೊದ್ಲಿಂದನು, ನಮ್ಮ ಮನೆಯಲ್ಲಿ ನಾವು ಎಮ್ಮೆಗಳನ್ನ ಸಾಕಿದೀವಿ, ಒಂದು ಹಾಲಿನ ಸಲುವಾಗಿ ಹೌದು ಆಮೇಲೆ ಗೊಬ್ಬರದ ಸಲುವಾಗಿ ಹೌದು, ಅದನ್ನು ಸ್ವಲ್ಪ ಅದ್ರ ಕಡೆನೂ ಹೆಚ್ಚಿಗೆ ಗಮನ ಹರಿಸೋಣ. ಸ್ವಲ್ಪ ಈಗೆಲ್ಲ ಸುಧಾರಿತ ಏನು ನಮ್ಮ ಈಗ HF ತಳಿಗಳು ಆಕಳದ ತಳಿಗಳು ಏನಿದೆ HF ಮತ್ತೆ ಜರ್ಸಿಗಳನ್ನ ಮಾಡ್ಬೇಕು ಅಂತಿದ್ದೀನಿ. ಈಗ ಒಂದು 2 ಆಕಳಗಳನ್ನ ಖರೀದಿ ಮಾಡಿದೀನಿ. ಸ್ವಲ್ಪ ಹಾಲಿನ ರೇಟನು ಜಾಸ್ತಿ ಆಗಿರೋದ್ರಿಂದ ಸಹಜವಾಗಿ ಅದ್ರ ಬಗ್ಗೆನೂ ನಾನು ಗಮನ ಕೊಡ್ಬೇಕು. ಆಮೇಲೆ ನನಗೆ ಬೇಗ ಗೊಬ್ಬರನು ಈ ತೋಟಗಾರಿಕಾ ಬೆಳೆಗಳಿಗೆ ಗೊಬ್ಬರನೇ ಪ್ರತಿಯೊಂದು ಕೃಷಿಗೂ ಬೇಕು. ಸ್ವಲ್ಪ ಗೊಬ್ಬರದ ಬಗ್ಗೆನೂ ಹೆಚ್ಚಿಗೆ ಗಮನ ಕೊಟ್ಟು ಸ್ವಲ್ಪ ನಮ್ಮ ಗೊಬ್ಬರನೇ ಏನು ದನದ ಗೊಬ್ಬರ ಉಪಯೋಗಿಸೋದ್ರಿಂದ ತುಂಬಾ ಅನುಕೂಲ ಇರೋದ್ರಿಂದ ಅದ್ರ ಬಗ್ಗೆನೂ ನನಗೆ ಹೆಚ್ಚಿಗೆ ಬರೋ ರೀತಿ ಇದ್ ಮಾಡ್ಕೊಳ್ಳೋಣ ಅಂತ ಇದೀನಿ ಸರ್ ನೆಕ್ಸ್ಟ್. ಹಾಗಿದ್ರೆ ಇಷ್ಟು ವರ್ಷದ ಒಂದು ಖುಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಾಯ್ತಾ ನಿಮ್ಗೆ? ತುಂಬಾ ಸಂತೋಷ ಇದೆ ಸರ್, ಯಾಕಂದ್ರೆ ನಾನು ಆಕ್ಚುಲಿ ಹೊರಗಡೆ ಇದ್ದವನೇ. ನಾನು ಹೊರಗಡೆಯಿಂದ ಕೃಷಿಗೆ ಬಂದವನು, ಅಂದ್ರೆ ಓದ್ತಾ ಇದ್ದೆ. ನೆಕ್ಸ್ಟ್ ಎಲ್ಲೋ ನಾನೆಲ್ಲೋ ಬೇರೆ ಕಡೆನೆ ಹೋಗ್ಬೇಕಂತಿತ್ತು. ನನ್ ಎಲ್ಲ ಬೆಂಗಳೂರಲ್ಲೇ ಎಲ್ಲ ಜೀವನ ಮಾಡೋಣ. ಓಕೆ, ಬೆಂಗಳೂರಲ್ಲಿ ಯಾವುದೋ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ, ಬೆಂಗಳೂರಲ್ಲಿ ನಾನು ಕೆಲಸದಲ್ಲಿ ಇರೋಣ ಅನ್ಕೊಂಡಿದ್ದೆ. ಇಲ್ಲಿ ನನಗೇನೋ ಸಹಜವಾಗಿ ಬೇರೆ ಬೇರೆ ಮಾಡ್ಬೋದಲ್ಲ, ಇದರಲ್ಲಿ ಏನೇನೋ ಸಾಧನೆಗಳು ತುಂಬಾ ಮಾಡ್ಬೋದಲ್ಲ ಕೃಷಿಯಲ್ಲಿ. ಆಮೇಲೆ ಅದು ಬರೇ ಸಾಧನೆ ಒಂದೇಲ್ಲ, ಅದಕ್ಕೆ ಸಕ್ಕಾಗಿ ಪ್ರತಿಫಲನೂ ಸಿಗ್ತಾ ಹೋಗುತ್ತಲ್ಲ. ಯಾಕೆ ನಾನು ಹೊರಗಡೆನೆ ಹೋಗ್ಬೇಕು, ಬೆಂಗಳೂರಲ್ಲಿ ಇರಬೇಕು ಅಥವಾ ಇನ್ನೊಂದೆಲ್ಲೋ ಬೇರೆ ಯಾವ್ದಾದ್ರು ಸಿಟಿಯಲ್ಲಿ ಯಾಕೆ ನಾನು ಜೀವನ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ ಸರ್. ಈಗ ನಿಮ್ಮಂತ ಯುವಕರು ಈ ತರ ಒಂದು ಮನೋಭಾವನೆ ಬೆಳೆಸ್ಕೊಳ್ಳೋದು ತುಂಬಾ ಕಡಿಮೆ. ನೀವ್ ಹೇಳಿದ್ರಿ ಇದರಲ್ಲೇನೂ ನಾವು ಪ್ರಗತಿ ಕಾಣಬಹುದು ಆಸಕ್ತಿಯಿಂದ ಮಾಡಿದಾಗ. ನಾವು ಬೇರೆ ಕಡೆ ಬೆಂಗಳೂರಲ್ಲಿ ಇಲ್ಲೆನ್ನ ಫ್ಯಾಕ್ಟ್ರಿಗೂ ಆ ಕಡೆ ಈ ಕಡೆ ಹೋಗ್ಬೇಕಂತಕ್ಕಂತ ಇದ್ದಂತಾನು ಈ ಕೃಷಿ ಬದುಕಿ ಬಂದೆ. ಇದರಲ್ಲೂ ನಾವು ಆಸಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಾಗ ಇದರಲ್ಲೂ ನಾವು ಪ್ರಗತಿ ಕಾಣಬಹುದು ಅಂತ ಹೇಳಿದ್ರಿ. ಖಂಡಿತ ಸರ್, ಖಂಡಿತ ಖಂಡಿತ ಪ್ರಗತಿ ಕಾಣಬಹುದು ನಮಗೆ. ಆಮೇಲೆ ಬರೀ ನಮಗೆ ಕೃಷಿ ಜೊತೆಗೆ ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ತುಂಬಾನೇ ತುಂಬಾ ಆರೋಗ್ಯವಾಗಿದೀವಿ ನಾವು. ಆಮೇಲೆ ನಮಗೆ ಮೈ ತುಂಬಾ ವ್ಯಾಯಾಮ ಸಿಗುತ್ತೆ. ಇವತ್ತು ವ್ಯಾಯಾಮಕ್ಕೋಸ್ಕರನೇ ಸಮಯ ಮಿಸ್ ಇಡ್ತಾರೆ ಕೆಲವು ಜನ. ನಮಗೆ ಸಹಜವಾಗಿ ದಿನಾನು ನಾವು ವ್ಯಾಯಾಮನೇ ಮಾಡ್ತೀವಿ. ಆಮೇಲೆ ಎಲ್ಲಾ ರೀತಿಯಿಂದನೂ ತುಂಬಾ ಸಂತೋಷವಾಗಿರ್ತೀವಿ. ಪ್ರತಿ ದಿವಸನು ಮನಸ್ಸು ಉಲ್ಲಾಸಿತವಾಗೇ ಇರುತ್ತೆ. ಯಾಕಂದ್ರೆ ಗಿಡ ಒಂದು ಗಿಡದ ಬೆಳವಣಿಗೆ ನೋಡುತ್ತೆ ನೋಡಿದ್ರೆ ಖುಷಿ ಆಗುತ್ತೆ. ಒಂದು ಗಿಡ ಹೂ ಬಿಟ್ಟ ತಕ್ಷಣ ನೋಡಿದ್ರೆ ಖುಷಿ ಆಗುತ್ತೆ. ಪ್ರತಿದಿನನು ಖುಷಿನೇ ಆಗ್ತಾ ಇರುತ್ತೆ ನಮಗೆ. ಸಹಜವಾಗಿ ಯುವಕರು ಅದ್ರ ಬಗ್ಗೆ ಗಮನ ಹರಿಸಿದ್ರೆ ಲಾಭನೂ ಇದೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಸಮಯನೂ ಹೆಚ್ಚಿಗೆ ವ್ಯರ್ಥ ಆಗದೆ ರೀತಿ ನಾವು ನಮ್ಮ ದೇಶಕ್ಕೇನೋ ಒಂದು ಒಳ್ಳೆ ಕೊಡುಗೆ ಅಂದ್ರೆ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬಹುದು ಅಂದ್ರೆ ಕೃಷಿಯಿಂದನೂ ಸಾಧ್ಯ. ಒಳ್ಳೆ ಕೊಡುಗೆ ಕೊಡಬಹುದು ಅನ್ನೋ ವಿಚಾರ ಇಟ್ಕೊಂಡು ಮಾಡಬಹುದು ಸರ್. ಎಲ್ಲ ಯುವಕರು ಸಹಜವಾಗಿ ಆಗ ಯುವಕರು ಸ್ವಲ್ಪ ಹೆಚ್ಚಿಗೆ ಅಂದ್ರೆ ಒಳ್ಳೆ ಹೊಸ ಹೊಸ ತಾಂತ್ರಿಕತೆಗಳನ್ನ ಬೆಳೆಸ್ಕೊಂಡು ಬೆಳೆಯೋ ಅಂತ ಯುವಕರು ಬಂದ್ರೆ ತುಂಬಾನೇ ನಮ್ಮ ಭಾರತ ಬಹಳ ತುಂಬಾ ಅಭಿವೃದ್ಧಿಯತ್ತ ಹೋಗುತ್ತೆ. ನಮಗೆ ಈ ರೀತಿ ಇದ್ ಮಾಡಿದ್ರೆ ಇಸ್ರೇಲ್ಗಿನ್ನ ಮುಂದೆ ಹೋಗಿ ಯೋಚನೆ ಮಾಡೋ ತರ ನಾವು ಮಾಡಬಹುದು ಸರ್ ಅನ್ಕೊಂತೀನಿ ಸರ್ ನಾನು. ಬಹಳ ಸಂತೋಷ ನರೇಂದ್ರ ಅವರೇ, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಹಾರೈಸ್ತೀವಿ. ಧನ್ಯವಾದ, ನಮಸ್ಕಾರ. ಖಂಡಿತ, ನಮಸ್ಕಾರ ಸರ್. ಶೇಂಗಾ ಹಾಗೂ ರೇಷ್ಮೆ ಕೃಷಿಯ ಅನುಭವಗಳನ್ನು ಕುರಿತು ಮೊಳಕಾಲ್ಮೂರು ತಾಲೂಕು ಬಿಜಿ ಕೆರೆ ಗ್ರಾಮದ ಕೃಷಿಕ ಜಿ ನರೇಂದ್ರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಮಿಟ್ಟಿ ಕಿ ಮಜಬೂತ ಪಕಡ ನೀ ಹೋನೆ ಸೇ ಈ ನಾ ಬಾರಿಸ್ ಮೇ ಲ್ಯಾಂಡ್ ಸ್ಲೈಡ್ ಕಾ ಖತರಾ ಬಢ್ತಾ ಹೈ. ಇಸ್ಮೇ ಗಲತಿ ಕಿಸ್ಕಿ ಹೈ ಕಾಕಾ? ಹಮಾರಿ ಗಲತಿ. ಕೈಸೆ? ಜೆಸೆ ಪೇಡ್ ನಾ ಲಗಾನಾ ಔರ್ ಪೇಡೋ ಕಿ ಕಟಾಯಿ, ಗಲತ್ ಖೇತಿ ಕರ್ನಾ, ಲಾಪರವಾಹಿ ಸೇ ಕೂಡಾ ಕರ್ಕಟ್ ಫೇಂಕ್ ದೇನಾ ಜಿಸ್ಸೆ ಪಾನಿ ಕಿ ನಿಕಾಸಿ ಕಾ ರುಕ್ ಜಾನಾ. ಐಸೀ ಗಲ್ತಿಯಾಂ ಕಭಿ ನಹೀ ಕರೋ. ಔರ್ ಲ್ಯಾಂಡ್ ಸ್ಲೈಡ್ ಸೇ ಬಚೋ. ಬಿಲ್ಕುಲ್. ಆಪ್ಕೆ ಹಿತ್ ಮೇ ತತ್ಪರ್ NDMA, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ದ್ವಾರಾ ಜನಹಿತ್ ಮೇ ಜಾರಿ. ಈಗ ರೈತರಿಗೆ ಸಲಹೆ. ಇವತ್ತಿನ ವಿಷಯ ಬಂದು ಸಾವಯವ ಕೃಷಿ. ಇದರ ಬಗ್ಗೆ ಮಾಹಿತಿ ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದೇನಂದ್ರೆ ಸಾವಯವ ಕೃಷಿ ಅಂದ್ರೆ ಈಗ ಪುರಾತನ ಕಾಲದಲ್ಲಿ ಅಥವಾ ನಮ್ಮ ಕೃಷಿಕರ ಅಳವಡಿಕೆಯಲ್ಲಿ ಈ ಸಾವಯವ ಕೃಷಿನೂ ಒಂದು ಪ್ರಮುಖವಾದ ಒಂದು ವಿಷಯ. ಕೃಷಿಯಲ್ಲಿ ನಾವು ಆದಷ್ಟು ಈಗ ನಾವೇನಾಗ್ತಿದೆ, ಈಗ ರಾಸಾಯನಿಕ ಗೊಬ್ಬರಗಳ ಬಳಕೆ, ಆಮೇಲೆ ಕೀಟ ರೋಗದ ಬಾಧೆ ನಿರ್ವಹಣೆ ಮಾಡಲಿಕ್ಕೆ ಆದಷ್ಟು ನಾವು ರಾಸಾಯನಿಕ ವಸ್ತುಗಳನ್ನು ಬಳಸ್ತಿದ್ವಿ. ಸೊ ಈ ದೃಷ್ಟಿಯಲ್ಲಿ ಏನಾಗಿದೆ, ವಾತಾವರಣ ಕಲುಷಿತವಾಗ್ತಿದೆ, ಅದರ ಜೊತೆ ಭೂಮಿನೂ ಕೂಡ ಕಲುಷಿತ ಆಗ್ತಿದೆ. ಸೊ ಏನಕ್ಕೆ ಅಂದ್ರೆ ಅತಿ ಹೆಚ್ಚಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದೀವಿ. ಈ ಸಾಂಪ್ರದಾಯಿಕ ಕೃಷಿ ಅಂತೀವಿ, ಸಾಂಪ್ರದಾಯಿಕ ಕೃಷಿ ಅಂದ್ರೆ ನಾವು ಮೊದಲೆಲ್ಲ ನಾವು ಸಾವಯವ ಗೊಬ್ಬರ ಬಳಸ್ತಿದ್ವಿ, ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕಿ ಕೊಟ್ಟಿಗೆ ಗೊಬ್ಬರ ತಗೊಂಡ್ಬಿಟ್ಟು ನಾವು ಅದನ್ನ ಪುಡಿ ಮಾಡಿ ನಾವು ಬಿತ್ತನೆ ಮಾಡ್ತಿದ್ವಿ. ರಾಗಿ ಬಿತ್ತಬೇಕಾದ್ರೆ ರಾಗಿ ಬೀಜದ ಜೊತೆಗೆ ಈ ಸಾವಯವ ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ಬಿತ್ತನೆ ಮಾಡ್ತಾ ಇದ್ವಿ, ಅಥವಾ ಸಾಲುಗಳಲ್ಲಿ ಗೊಬ್ಬರನ ಹಾಕಿ ಬರೇ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅಷ್ಟೇ ಬಳಸಿ ನಾವು ವ್ಯವಸಾಯ ಮಾಡ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ನಾವು ಈ ಹಸಿರು ಕ್ರಾಂತಿ ಪರಿಣಾಮದಿಂದ ಈ ರಾಸಾಯನಿಕ ವಸ್ತುಗಳನ್ನ ಬಳಕೆ ಕೃಷಿಯಲ್ಲಿ ತುಂಬಾನೇ ಯಥೇಚ್ಛವಾಗಿ ನಾವಿಗೆ ಕಂಡು ಬರ್ತಕ್ಕಂಥದ್ದು. ಏನಕ್ಕೆ ಅಂದ್ರೆ ಈ ರಾಸಾಯನಿಕ ವಸ್ತುಗಳನ್ನು ಬಳಸೋದ್ರಿಂದ ತುಂಬಾನೇ ಇಳುವರಿ ಜಾಸ್ತಿ ಆಗಿದೆ. ಮತ್ತೆ ರೈತರೇನಾಗತ್ತೆ, ಈಗ ರಾಸಾಯನಿಕ ಗೊಬ್ಬರನ ಸಿಂಪಡಣೆ ಮಾಡಿದ ತಕ್ಷಣ ಇವತ್ತು ಸಿಂಪಡಣೆ ಮಾಡಿದೆ ಅಥವಾ ಇವತ್ತು ಗೊಬ್ಬರ ಹಾಕಿದ್ರೆ ನಾಳೆ ಅಲೆ ಯೂರಿಯಾ ಗೊಬ್ಬರ ಹಾಕಿದ್ರೆ ನಾಳೆ ಎಲ್ಲ ಹಸಿರು ಕಾಣುತ್ತೆ. ಸೊ ಏನಂದ್ರೆ ತುಂಬಾನೇ ಬೇಗ ಸ್ಪಂದಿಸುತ್ತೆ ಬೆಳೆ. ಆದರೆ ಸಾವಯವ ಗೊಬ್ಬರ ಬಳಸೋದ್ರಿಂದ ಬೆಳೆ ನಿಧಾನಗತಿಯಲ್ಲಿ ಸ್ಪಂದಿಸುತ್ತದೆ, ಆಮೇಲೆ ಸುಸ್ಥಿರತೆ ಇಳುವರಿನ ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ದೃಷ್ಟಿಯಲ್ಲಿ ರೈತರು ಈಗ ಏನಾಗುತ್ತೆ, ನಾವು ಈಗ ನಾವೆಲ್ಲ ಕೃಷಿ ಮಾಡ್ತಿದೀವಿ, ರಾಸಾಯನಿಕ ಗೊಬ್ಬರ ಬಳಕೆಯನ್ನ ಅತಿ ಹೆಚ್ಚಾಗಿ ಜಾಸ್ತಿ ಮಾಡ್ತಾ ಇದೀವಿ. ಇದರಿಂದ ಏನಾಗುತ್ತೆ, ನಮ್ಮ ಭೂಮಿ ಎಲ್ಲಿರ್ತಕ್ಕಂಥ ಈಗ ನಾವು ಭತ್ತ ಬೆಳೀತಕ್ಕಂಥ ರೈತರಿಗೆ ನಾವು ಭತ್ತ ಬೆಳಿತೀವಿ, ಅತಿ ಹೆಚ್ಚಾಗಿ ಗೊಬ್ಬರ ಬಳಸ್ತೀವಿ, ನೀರನ್ನು ನಿಲ್ಲಿಸ್ತೀವಿ, ಅವಾಗ ಏನಾಗುತ್ತೆ ಭೂಮಿಯಲ್ಲಿ ಏನಾಗುತ್ತೆ ಈ ಸವಳಿನ ಅಂಶ ಜಾಸ್ತಿ ಕಾಣುತ್ತೆ, ಸವಳು ಪರಿವರ್ತನೆ ಆಗುತ್ತೆ, ಗೊಬ್ಬರ ಹೋಗಿ ಪರಿವರ್ತನೆ ಅತಿ ಹೆಚ್ಚಾಗಿ ಗೊಬ್ಬರ ಬಳಸೋದು ಬಳಸೋದ್ರಿಂದ ಭೂಮಿಯಲ್ಲಿ ಅಲ್ಲಿ ಸವಳಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಉಪ್ಪಿನ ಅಂಶ. ಸೊ ಅದ್ರ ಜೊತೆಗೆ ಹೋಗ್ತಾ ಹೋಗ್ತಾ ವರ್ಷ ವರ್ಷ ಈ ಥರ ಹಾಕೋದ್ರಿಂದ ಭೂಮಿ ಕಂಪ್ಲೀಟ್ ಆಗಿ ಅದು ನಮಗೆ ವ್ಯವಸಾಯ ಮಾಡಲಿಕ್ಕೆ ಅನುಕೂಲ ಇಲ್ಲದ ಥರ ಆಗ್ಬಿಡುತ್ತೆ. ಅವಾಗ ನಾವು ರೈತರು ಅವಾಗ ಒಂದು ಚಿಂತನೆ ಮಾಡಬೇಕಾಗತ್ತೆ, ನಾವು ಯಾಕೆ ಈಗ ಬೆಳಿಲಿಕ್ಕೆ ಆಗಲಿಲ್ಲ ಅಂದರೆ ನಾವು ವ್ಯವಸಾಯ ಮಾಡಲಿಕ್ಕೆ ಭೂಮಿ ಎಲ್ಲ ಪರಿವರ್ತನೆ ಆಗಿಬಿಟ್ರೆ ನಾವು ಬೇರೆ ಥರ ಚಿಂತನೆ ಮಾಡಬೇಕು. ಈ ದೃಷ್ಟಿಯಲ್ಲಿ ನಾವು ಯಾಕೆ ಈ ಸಾವಯವ ಕೃಷಿಯಲ್ಲಿ ಯಾಕೆ ಚಿಂತನೆ ಮಾಡಬಾರ್ದು? ನಾವೆಲ್ಲ ನೋಡ್ತಕ್ಕಂಥ ರೈತರಿಗೆ ಏನಂದ್ರೆ ದನ ಕರುಗಳ ಸಾಕಾಣಿಕೆ ಇರ್ಬೋದು, ವ್ಯವಸಾಯದಲ್ಲಿ ಇವು ಇದ್ದಲ್ಲಿ ನಮ್ಮ ಒಂದು ವ್ಯವಸಾಯ ಪದ್ಧತಿ ಏನಿದೆ ತುಂಬಾನೇ ಬದಲಾವಣೆ ಆಗುತ್ತೆ. ಆದರೆ ಈಗ ಬಹಳ ಕಡಿಮೆ ಆಗಿದೆ, ದನ ಕರುಗಳ ಸಾಕಾಣಿಕೆ ಇರ್ಬೋದು, ಸಗಣಿ ಕೊಟ್ಟಿಗೆ ಗೊಬ್ಬರ ಮಾಡ್ತಕ್ಕಂಥ ಎರೆಹುಳ ಗೊಬ್ಬರ ಇರ್ಬೋದು, ಇವನ್ನ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ ಆಗಿದೆ. ರೈತರು ಈಗ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಾವು ಚಿಂತನೆ ಮಾಡಿ ಈ ಸಾವಯವ ಕೃಷಿ ಕಡೆ ನಾವು ಸ್ವಲ್ಪ ವಾಲ್ಬೇಕು. ಅಂದ್ರೆ ಪೂರ್ತಿಯಾಗಿ ನಾವು ಮಾಡಕ್ ಆಗಲ್ಲ ಒಂದೇ ಸಾರಿ ಸಾವಯವ ಕೃಷಿ ಅಂತ ನಾವು ಚಿಂತನೆ ಮಾಡಬಹುದು. ಆದ್ರೆ ನಾವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಾವು ಪರಿವರ್ತನೆ ಮಾಡಕ್ಕೆ ಸಾಧ್ಯತೆ ಇದೆ. ಅವಾಗ ನಮ್ಮ ಭೂಮಿ ಫಲವತ್ತತೆ ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ, ಸುಸ್ಥಿರ ಇಳುವರಿ ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ. ರೈತರಿಗೆ ಸಲಹೆ ಕೇಳಿದಿರಿ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಜನಪದ ಗೀತೆ. ಅವರಿಗೆ ಬಾರ ತಂಗ್ಯವ್ವ ಕರಿಲಾಕ ಕಳಿಶಾಳ ನಮ್ಮ